ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಮುಗುಳ ನಗುತ್ತಾ ಕೇಶವಸೇನಿಗೆ ಹೇಳ್ತಾ ಇದ್ದಾರೆ, ನಿನ್ನ ದೇಹಾರೋಗ್ಯ ಕೆಟ್ಟಿದೆಯಲ್ಲ, ಯಾಕೆ ಹೇಳು? ಇದಕ್ಕೆ ಕಾರಣ ಇದೆ, ನಿನ್ನ ಶರೀರದ ಮೂಲಕ ಅನೇಕ ಭಾವ ಪ್ರವಹಿಸಿ ಹೋಗಿವೆ, ಅದಕ್ಕಾಗಿ ಹೀಗಾಗಿಬಿಟ್ಟಿದೆ. ಭಾವ ಉಂಟಾದಾಗ ಏನೂ ಗೊತ್ತಾಗೋದಿಲ್ಲ, ಬಹಳ ದಿನಗಳಾದ ಮೇಲೆ ಅದು ಶರೀರದ ಮೇಲೆ ಮಾಡಿದ ಆಘಾತ ಅರಿವಿಗೆ ಬರುತ್ತೆ. ನಾನು ನೋಡಿದ್ದೇನೆ ಗಂಗೆಯಲ್ಲಿ ದೊಡ್ಡ ದೊಡ್ಡ ಜಹಜು ಹೋಗೋದನ್ನ, ಅವು ಹೋಗುವ ಸಮಯದಲ್ಲಿ ಗೊತ್ತೇ ಆಗದ ಹಾಗೆ ಹೊರಟು ಹೋಗುತ್ತವೆ. ಆದ್ರೆ ಏನು ಹೇಳಿ, ಸ್ವಲ್ಪ ಹೊತ್ತಿನಲ್ಲೇ ಅಲೆ ಬಂದು ಧವಾ ಧವಾದಂತ ರಭಸದಿಂದ ದಡವನ್ನ ಬಡಿಯೋದಕ್ಕೆ ಆರಂಭಿಸುತ್ತವೆ. ಬಹುಶಃ ಆ ಏಟಿಗೆ ದಡದ ಸ್ವಲ್ಪ ಭಾಗ ನೀರಿಗೆ ಕುಸಿದೂ ಬೀಳಬಹುದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ದೇಹಾರೋಗ್ಯ ಕೆಟ್ಟೋದಕ್ಕೆ, ಕೇಶವ ಸೇನನ ದೇಹಾರೋಗ್ಯ ಕೆಟ್ಟೋದಕ್ಕೆ ಅವನಲ್ಲಿ ಅವನು ಮಾಡಿದಂತ ಆಧ್ಯಾತ್ಮಿಕ ಸಾಧನೆಗಳ ಫಲವಾಗಿ ಉದ್ಭವಿಸಿದಂತಹ ಭಾವನೆಗಳು, ಭಾವಾವೇಗಗಳು, ಭಾವಾವೇಶಗಳು, ಅದು ಕೊನೆಯ ವೇಳೆಯಲ್ಲಿ ಈ ಒಂದು ಪರಿಣಾಮವನ್ನು ಉಂಟು ಮಾಡಿವೆ ಅಂತ. ಇದೆಷ್ಟು ಸಹಜ, ನಮ್ಮಲ್ಲೂ ಬಗೆ ಬಗೆಯ ಭಾವಗಳೆಲ್ಲ ಹೇಳೋದಿಲ್ವೇ? ಹೊಟ್ಟೆ ಕಿಚ್ಚೋ ಅದೊಂದು ಭಾವ, ತಗೊಳ್ಳಿ ಅಲ್ಸರ್, ಹೊಟ್ಟೆ ಕಿಚ್ಚು ಪಟ್ಟದಿಕ್ಕೆ ಹೊಟ್ಟೆ ಹುಣ್ಣು, ಅಲ್ಸರ್ ಅಂದ್ರೆ ಹೊಟ್ಟೆ ಹುಣ್ಣು ಅಂತ, ಕರಲು ಹುಣ್ಣು, ಹೊಟ್ಟೆ ಕೆಟ್ಟೋಗ್ಬಿಟ್ಟಿರುತ್ತೆ. ಆಮೇಲೆ ಚಿಂತಾ ಭಾವ, ಏನು ಭಾವ, ಚಿಂತೆ, ಯಾವ ಚಿಂತೆ ಅದು? ಭಗವಂತನ ಚಿಂತೆಯನ್ನಲ್ಲ, ಆ ಚಿಂತೆ ಮಾಡಿ ಮಾಡಿ ಮಾಡಿ ತಗೋ ಹಾರ್ಟ್ ಅಟ್ಯಾಕ್. ಬಿ ಪಿ ಬ್ಲಡ್ ಪ್ರೆಷರ್ ಅಲ್ಲ, ಬ್ಲಡ್ ಪ್ರೆಷರ್ ಅಲ್ಲ ಅದು, ಬ್ಲಡ್ ಪ್ರೆಷರ್ ಸೈಕೋಸೊಮ್ಯಾಟಿಕ್ ಅಂತ ಇಂಗ್ಲಿಷ್ನಲ್ಲಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಮನಸ್ಸು ಶರೀರ ಪರಸ್ಪರ ಸಂಬಂಧವುಳ್ಳದ್ದು. ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳು ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತವೆ, ಸತ್ಪರಿಣಾಮ ದುಷ್ಪರಿಣಾಮ. ಇಲ್ಲಿ ಆಧ್ಯಾತ್ಮಿಕ ಭಾವ ಅದು ಸದ್ಭಾವ, ಆದರೂ ಇವನ ಶರೀರದಲ್ಲಿ ಈ ದುಷ್ಪರಿಣಾಮ ಯಾತಕ್ಕೂ ಉಂಟಾಗಬೇಕು? ಭಗವದ್ಭಾವ ತಾಳಿದ್ರೆ ಈ ಶರೀರ ಆ ರೀತಿಯಲ್ಲಿ ಜರ್ಜರಿತವಾಗಬೇಕು ಯಾಕೆ? ಕೊನೆವರೆಗೂ ಕೂಡ ಆನಂದವಾಗಿ ಸಾಯಬಾರದೆ, ಆನಂದವಾಗಿ ಇದ್ಕೊಂಡು ಶರೀರ ಬಿಟ್ರೆ ಆಹಾ ಏನ್ ಪುಣ್ಯಾತ್ಮಪ್ಪ, ಭಗವಂತನ ಸ್ಮರಣೆ ಮಾಡಿದ್ದ, ಅದಕ್ಕೋಸ್ಕರ ಅಂತ ಸಾವು ಅಂತ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಹಾಗಾಗೋದಿಲ್ವಂತೆ, ಆಧ್ಯಾತ್ಮಿಕ ಜೀವನದಲ್ಲಿ ಈ ಭಾವದ ಉಮ್ಮಳ ಇದಕ್ಕೆ ಈ ಶರೀರ ಜರ್ಜರಿತವಾಗಿ ಹೋಗ್ತಾ ಇರುತ್ತೆ. ಇದೊಂದು ಸಹಜವಾದಂತಹ ಪರಿಣಾಮ, ಇದನ್ನು ದುಷ್ಪರಿಣಾಮ ಅಂತೂ ಕರಿಬಾರದು, ಸತ್ಪರಿಣಾಮ ಅಂತೂ ಕರಿಬಾರದು. ಇದೊಂದು ಸಹಜ ಪರಿಣಾಮ. ಆ ಶರೀರ ಈ ಭಾವಾವೇಗಗಳನ್ನೆಲ್ಲ ತಡೆದುಕೊಳ್ಳಲಾರದು, ಅದಕ್ಕೋಸ್ಕರವೇ ಭಗವಂತ ಆ ಮಹಾಭಾವವನ್ನು ಕೊಡೋದು ಯಾವಾಗ ಅಂತಂದ್ರೆ ಇನ್ನು ಸಾಕು ಈ ಜೀವನ ಅಂತ ಅವನಿಗೆ ಅನಿಸಿರ್ಬೇಕು. ಶರೀರದ ಮೇಲೆ ಆಸೆ ಇತ್ತು ಅಂತಂದ್ರೆ ಏನಾಗುತ್ತೆ, ಅರೆ ಸಮಾಧಿ ಸ್ಥಿತಿಯನ್ನೇನೋ ಕೊಟ್ಟ, ಈ ಶರೀರಕ್ಕೆ ಆತಕ್ಕೆ ಈ ದುರ್ಗತಿ ಕೊಟ್ಟ ಅಂತ ಅವನನ್ನ ಬೈಯುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವಾಗ ಅವನು ಆಧ್ಯಾತ್ಮಿಕ ಸಾಧನೆ ಮಾಡಿ ಮಾಡಿ ನಿಜವಾದ ಅರ್ಥದಲ್ಲಿ ಭಗವದ್ ಭಕ್ತನಾಗ್ತಾನೋ, ಮತ್ತೆ ಶರೀರ ಭಾವವನ್ನು ಸ್ವಲ್ಪ ಇಟ್ಕೊಂಡಿರ್ತಾನೋ, ಅಂತಹ ವ್ಯಕ್ತಿ ಅಂದ್ರೆ ಆಧ್ಯಾತ್ಮಿಕಲ್ಲಿ ಮುಂದುವರೆದಂತಹ ವ್ಯಕ್ತಿ ಭಗವಂತನ ಬೈದ್ರೆ ಭಗವದ್ಗೆ ಬಹಳ ಕಷ್ಟ ಆಗುತ್ತೆ. ನಮ್ಮನ್ನ ನಮ್ಗೆ ಆಗದೆ ಇರುವವರು ನಮ್ಮನ್ನು ಬೈದ್ರೆ ಹೇಗಿದ್ರು ನಮ್ಗೆ ಆಗದೆ ಇರತಕ್ಕಂಥ ಬೈಯೋದೇ ನ್ಯಾಯ ಅಂತ ನಾವು ಸಂತೋಷ ಪಡ್ಕೋತೀವ, ಇನ್ನೂ ಬೈದಿ ಅವನು. ಆದ್ರೆ ನಮಗೆ ಬೇಕಾಗುವವರು, ನಮ್ಮ ಮೇಲೆ ವಿಶ್ವಾಸ ಪಾತ್ರರು, ನಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿಯ ಕೇಳ್ಕೊಂಡಿದ್ದವರು ಏನಾದ್ರು ಒಂದು ಮಾತಾಡ್ತು ಅಂತ ಹೇಳಿ ನಮ್ಗೆ ತಡ್ಕೊಳಕಾಗಿ. ಹಾಗೆ ಭಗವಂತ ಕೂಡ ಇಲ್ಲಿ ಸ್ವಲ್ಪ ತಡ್ಕಾಡ್ತಾನೆ. ಆದ್ರಿಂದ ಭಗವಂತ ಆ ಒಂದು ಮಹಾಭಾವವನ್ನ, ಸಮಾಧಿಗೆ ಬೇಕಾದಂತಹ ಮಹಾಭಾವವನ್ನ ಅಥವಾ ಭಾವ ಸಮಾಧಿಯನ್ನು ಯಾವಾಗ ಕೊಡ್ತಾನೆ ಅಂತಂದ್ರೆ, ಈ ಶರೀರ ಸಾಕು, ಈ ಶರೀರದ ಒಳಗಡೆ ಇರತಕ್ಕಂಥ ಆನಂದವೇ ಬೇಕು ಅಂತ ಅವನು ತೀರ್ಮಾನವಾಗಿ ಹೇಳಬೇಕು. ಅದಕ್ಕೋಸ್ಕರವೇ ನರೇಂದ್ರನಿಗೆ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಅನುಭವವನ್ನು ಮಾಡಿಕೊಟ್ಟಾಗ ಅವನು ಕಕ್ಕಾಬಿಕ್ಕಿಯಾಗಿ ಏನು ಹೇಳ್ದ, ಏನ್ ಮಾಡ್ತಾ ಇದ್ದೀರಿ ನನಗೆ ನೀವು, ನನಗೆ ತಂದೆ ತಾಯಿಗಳಿದ್ದಾರೆ ಮನೆಯಲ್ಲಿ. ಶ್ರೀರಾಮಕೃಷ್ಣರು ಕೊಟ್ಟದ್ದು ದಿವ್ಯವಾದ ಆಧ್ಯಾತ್ಮಿಕ ಅನುಭವ. ಯಾವ ಆನಂದವನ್ನ, ಆ ಅನುಭವ ಆನಂದವನ್ನ ಸಾಮಾನ್ಯ ಜನರು ವರ್ಷಗಟ್ಟಲೆ ಜನ್ಮಗಟ್ಟಲೆ ತಪಸ್ಸು ಮಾಡಿ ಪಡೆಯಬಹುದೋ ಅಂತಹದ್ದನ್ನ ಶ್ರೀರಾಮಕೃಷ್ಣರು ಕರುಣೆಯಿಂದ, ಪ್ರೀತಿಯಿಂದ, ಸ್ಪರ್ಶ ಮಾತ್ರದಿಂದ ಕೊಟ್ಟರು ಕೂಡ ಈತ ಏನ್ ಹೇಳ್ತಾ ಇದ್ದಾನೆ, ನನಗೆ ತಂದೆ ತಾಯಿಗಳಿದ್ದಾರೆ ಅಂದ್ರೆ ಇವನು ಸಿದ್ಧನಾಗಿಲ್ಲ. ತಾನು ತನ್ನದು, ತನ್ನ ಮನೆ, ತನ್ನ ತಂದೆ, ತನ್ನ ತಾಯಿ, ಅದೇ ಹೆಚ್ಚಾಯ್ತು ಅವನಿಗೆ. ಈ ಭಗವದ್ ಆನಂದಕ್ಕಿಂತಲೂ ಅವನಿಗೆ ಅದೇ ಹೆಚ್ಚಾಗ್ಬಿಡ್ತು. ಆಮೇಲೆ ಅವನು ಸಿದ್ಧನಾದ, ಅಂದ್ರೇನು ತಯಾರಾದ, ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯೋದಕ್ಕೆ ತಯಾರಾದ. ನನಗೆ ಆ ನಿರ್ವಿಕಲ್ಪ ಸಮಾಧಿಯ ಸುಖವನ್ನು ಒದಗಿಸಿ ಕೊಡಿ ಅಂತ ಅವನೇ ಕೇಳಿಕೊಂಡ. ಆಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಹೋಗು ಮನೆಗೆ ಹೋಗಿ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಬಾ. ಈ ನಿರ್ವಿಕಲ್ಪ ಸಮಾಧಿಯ ಆನಂದವನ್ನು ಅನುಭವಿಸಲು ಶುರು ಮಾಡಿದ ಮೇಲೆ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಅವರಿಗೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ಅಂತನ್ನುವ ಯೋಚನೆಯೇ ಬರೋದಕ್ಕೆ ಸಾಧ್ಯವೇ ಆಗುದಿಲ್ಲ. ಅದಕ್ಕೋಸ್ಕರ ಮನೆ ಮಂದಿಗೆ ವ್ಯವಸ್ಥೆ ಮಾಡಿಬಿಟ್ಟ. ಆದ್ರಿಂದ ಈ ಮುಕ್ತಿಯ ಆನಂದ, ಮೋಕ್ಷದ ಆನಂದ ಅಥವಾ ಸಮಾಧಿಯ ಆನಂದ ಅಂತನ್ನೋದು ಬೇಕು ಅಂತ ನಾವೇನು ಹೇಳ್ತೀವಿ, ಚೆನ್ನಾಗಿರುತ್ತಂತೆ ನಮಗೂ ಸ್ವಲ್ಪ ಇರಲಿ ಅಂತ ಎಲ್ಲರೂ ಹೇಳೋದು ಸ್ವಾಭಾವಿಕವೇ. ಅದು ಅದಕ್ಕೆ ನಾವು ಸಿದ್ಧರಾಗಿದ್ದೇವೆಯೇ, ಮಾನಸಿಕವಾಗಿ ಸಿದ್ಧರಾಗಿದ್ದೇವೆಯೇ? ಈ ಒಂದು ಸಾಮಾನ್ಯವಾದಂತಹ ಶರೀರ, ಶರೀರಂ ಇದಂ ಶರೀರಂ ವ್ಯಾಧಿ ಮಂದಿರಂ, ಆದರೆ ದೇಹೋ ದೇವಾಲಯ ಪ್ರೋಕ್ತ ಅಂತಿರತಕ್ಕಂತ ಮಾತು ಕೂಡ ಇದೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ದೇವರು ವಾಸವಾಗಿದ್ದಾನೆ ಇಲ್ಲಿ, ಅದು ಬೇರೆ ಭಾವ, ಇದು ಬೇರೆ ಭಾವ. ಜನ್ಮ ಮೃತ್ಯು ಜರ ರೋಗ ದುಃಖ ದೋಷಾನುದರ್ಶನಂ ಅಂತ ಏನು ಕೃಷ್ಣ ಹೇಳ್ತಾನೆ ಭಗವದ್ಗೀತೆನಲ್ಲಿ. ಹುಟ್ಟಬೇಕು, ವೃದ್ಧಾಪ್ಯವನ್ನು ಅನುಭವಿಸಬೇಕು, ರೋಗವನ್ನು ಅನುಭವಿಸಬೇಕು, ಮರಣವನ್ನು ಅನುಭವಿಸಬೇಕು, ಇದು ತಪ್ಪಿದ್ದಲ್ಲ ಅಂತನ್ನೋದನ್ನು ದಿನ ಭಾವಿಸು, ಅನುದಿನವೂ ಭಾವಿಸು. ಇದೊಂದು ದೋಷ, ಈ ಶರೀರಕ್ಕಿರತಕ್ಕಂಥ ದೋಷ, ಇದನ್ನು ಭಾವಿಸ್ತಾ ಇರಬೇಕು. ಯಾರಿಗೂ ತಪ್ಪಿದ್ದಲ್ಲ, ನನಗೂ ತಪ್ಪಿದ್ದಲ್ಲ ಅಂತ ಅಂತಹ ಶರೀರ ಇದು. ಆದರೆ ನಾವು ಇದನ್ನೇ ಸ್ವಲ್ಪ ಚೊಕ್ಕಟಗೊಳಿಸಿಕೊಂಡು ಸ್ನಾನ ಏನೋ ಮಾಡಿ ಪೌಡರ್ ಗಿಟ್ಟು ಹಾಕ್ಕೊಂಡು ಆಮೇಲೆ ಸುವಾಸನೆ ಇತ್ಯಾದಿ ತೈಲಗಳನ್ನೆಲ್ಲ ಹಾಕ್ಕೊಂಡು ಅದು ಕೊನೆಗೆ ಆ ಒಳಗಡೆ ದೇವರು ವಾಸನೆ ಈ ವಾಸನೆ ಎಲ್ಲ ಸೇರಿ ಕಂಪ್ಟ ವಾಸನೆ ಬಂದು ಬಾಕಿ ಹೊಡೆದವರಿಗೆಲ್ಲ ಮರಣ ಯಾತನೆ ಕೊಟ್ಟು ಈ ರೀತಿಯಲ್ಲಿ ಈ ವ್ಯಾಧಿ ಮಂದಿರವನ್ನ ನಾವು ಶುಚಿಗೊಳಿಸಿಕೊಂಡು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಇದರೊಳಗೆ ಬದುಕಿ ಇರಲೇ ಸ್ವರ್ಗ ಅಂತ ಭಾವಿಸುವ ಮನೋಭಾವದವರಾದಂತಹ ನಮಗೆ ಆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಹೇಗೆ ಸಿಕ್ಕೋದಕ್ಕೆ ಸಾಧ್ಯ? ಒಂದು ವೇಳೆ ಸಿಕ್ತು ಅಂತ ಹೇಳಿದ್ರೆ ದೇಹ ಬಹಳ ಕಾಲ ಇರೋದಿಲ್ಲ. ಸ್ವಾಮಿ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ನಿರ್ವಿಕಲ್ಪ ಸಮಾಧಿ ಆದಂತಹ ಕೇವಲ 21 ದಿನಗಳಲ್ಲಿ ಶರೀರ ಬಿದ್ದು ಹೋಗುತ್ತೆ. ಆ ರೀತಿಯಲ್ಲಿ ನೋಡಿದ್ರೆ ಕೇಶವ ಚಂದ್ರಸೇನಿಗೆ ಆದಂತಹ ಆ ಭಾವ ಪ್ರವಾಹ ಅಂತಿರತಕ್ಕಂಥ ಅದು ಕಡಿಮೆ. ಯಾಕಂದ್ರೆ ಇನ್ನೂ ಇದ್ದಾನೆ ನೋಡಿ ಅವನು, ಬಹಳ ದಿನಗಳವರೆಗೆ ಇದ್ದು ಮಕ್ಕಳಿಗೆಲ್ಲ ಮದುವೆ ಮಾಡಿಸಿ ಎಂಟನೇ ಮಗು ಒಂಬತ್ತನೇ ಮಗು ಅವನಿಗೆ. ಈ ರೀತಿಯಲ್ಲಿ ಅವನು ಬದುಕೋದಕ್ಕೆ ಸಾಧ್ಯ ಆದದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವನ ಭಾವ ಅಷ್ಟು ತೀವ್ರವೇನು ಆಗಿರಲಿಲ್ಲ ಅಂತ. ಅಂತ ತೀವ್ರವಾದ ಭಾವ ಏನಾದರೂ ಬಂದುಬಿಟ್ಟಿದ್ರಿ ಅಂದ್ರೆ ಸಮಾಧಿ ಭಾವ, ಅದು ಭಾವ ಸಮಾಧಿ, ಅದೇನಾದರೂ ಬಂದಿದ್ರೆ ಇಪ್ಪತ್ತೊಂದು ದಿನಗಳಲ್ಲಿ ಶರೀರ ಬಿದ್ದು ಹೋಗಬೇಕಾಗಿತ್ತು. ಶರೀರವನ್ನೇ ಬೀಳಿಸುವಂತಹ ಅನುಭವ ಇದು, ಶರೀರವನ್ನು ಬಾಳಿಸುವ ಅನುಭವ ಅಲ್ಲ. ಶರೀರವನ್ನು ಬಾಳಿಸಬೇಕಾದ್ರೆ ಮನಸ್ಸನ್ನು ಶರೀರದಲ್ಲಿ ಇಡಬೇಕು. ನಾನು ಚೆನ್ನಾಗಿದ್ದೇನೆ, ನನ್ನ ನರನಾಡಿಗಳೆಲ್ಲ ಕಟ್ಟಿಮುಟ್ಟಾಗಿವೆ, ನನ್ನ ಮಾಂಸಖಂಡಗಳೆಲ್ಲ ಬಲಿಷ್ಠವಾಗಿವೆ, ನಾನು ಆನಂದವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ ಅಂತ ಭಾವಿಸಬೇಕು. ಆ ರೀತಿಯ ಸಲಹೆಗಳನ್ನು ಕೊಡ್ತಾರೆ, ಆಟೋ ಸಜೆಷನ್ ಅಂತ, ತಮಗೆ ತಾವೇ ಸಲಹೆಯನ್ನು ಕೊಟ್ಕೊಳ್ತಕ್ಕಂಥ ರಾತ್ರಿ ಮಲಗುವಾಗ. ಆ ಮನಸ್ಸಿಗೆ ಅಂತಹ ಶಕ್ತಿ, ಮನಸ್ಸು ಮತ್ತು ಶರೀರ ಎರಡು ಒಂದೇ. ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಶರೀರದ ಸೂಕ್ಷ್ಮ ರೂಪ, ಶರೀರ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ಸ್ಥೂಲ ರೂಪ. ಇದನ್ನ ಆಧುನಿಕ ವಿಜ್ಞಾನಿಗಳು ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾರೆ, ಇದನ್ನು ಮೊದಲೇ ಕಂಡು ಹುಡುಕಿಲಾಗಿದೆ. ಆದ್ರಿಂದ ಮನಸ್ಸನ್ನ ಚಂದಗೊಳಿಸಿದರೆ ಶರೀರ ಚೆನ್ನಾಗಾಗುತ್ತೆ, ಶರೀರವನ್ನು ಚಂದಗೊಳಿಸಿದರೆ ಮನಸ್ಸು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸ್ನಾನ, ಕಾಲಕೂಟ, ನಿಯತ ಆಹಾರ, ಕ್ಲುಪ್ತವಾದಂತಹ ಆಹಾರ, ಶುಚಿಯಾದಂತಹ ಆಹಾರ, ಶುಚಿಯಾದಂತಹ ಉಡುಗೆ ತೊಡುಗೆಗಳು, ಇದೆಲ್ಲ ಯಾತಕ್ಕೆ ವ್ಯವಸ್ಥೆ ಮಾಡಿದ್ದು ಅಂದ್ರೆ ಆ ಮನಸ್ಸನ್ನ ಅಂದಗೊಳಿಸುವುದಕ್ಕೆ, ಮನಸ್ಸನ್ನ ಚಂದಗೊಳಿಸುವುದಕ್ಕೆ, ಮನಸ್ಸನ್ನ ಉಲ್ಲಾಸಮಯವಾಗಿಸುವುದಕ್ಕೆ. ಮನಸ್ಸನ್ನು ಉಲ್ಲಾಸಮಯವಾಗಿಸಬೇಕಾದ್ರೆ ಶರೀರ, ಶರೀರವನ್ನು ಉಲ್ಲಾಸಮಯವಾಗಿಸಬೇಕಾದ್ರೆ ಮನಸ್ಸು. ಮನಸ್ಸಿಗೆ ಮನೋಹರವಾದಂತಹ ವಿಚಾರಗಳನ್ನೇ ತಿಳಿಸ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಗರ್ಭಿಣಿ ಸ್ತ್ರೀಯರಿಗೆ, ರೋಗಿಗಳಿಗೆ, ತೀವ್ರವಾದಂತಹ ರೋಗದಂತ ನಡೆಸುತ್ತಿದ್ದವರಿಗೆ, ಭಯವನ್ನು ಉತ್ಪಾದನೆ ಮಾಡತಕ್ಕಂತಹ, ಉದ್ವೇಗವನ್ನು ಉಂಟು ಮಾಡತಕ್ಕಂತಹ ವಿಚಾರಗಳನ್ನೆಲ್ಲ ಹೇಳಲೇಬಾರದು, ಅವರು ಅಂತಹ ಕಾದಂಬರಿಗಳನ್ನೆಲ್ಲ ಓದಲೇಬಾರದು, ಪತ್ತೆದಾರಿ ಕಾದಂಬರಿ ಅಂತಲೂ ಓದಲೇಬಾರದು. ಯಾತಕ್ಕೆ? ಆ ಮನಸ್ಸಿನ ಮೇಲೆ ಉಂಟಾಗತಕ್ಕಂತಹ ಪರಿಣಾಮ ಶರೀರದ ಮೇಲೆ ಬೀಳುತ್ತೆ, ಶರೀರದ ಒಳಗಡೆ ಇರತಕ್ಕಂತಹ ಮಗುವಿನ ಮೇಲೂ ಆಗುತ್ತೆ ಇತ್ಯಾದಿ. ಹಾಗೆ ಶರೀರ ಮನಸ್ಸಿಗೆ ಇರತಕ್ಕಂತಹ ನಿಕಟ ಸಂಬಂಧವನ್ನು ನಾವು ಭಾವಿಸಿ ತಿಳ್ಕೊಳ್ಬೇಕು. ಈಗ ಈ ಶರೀರ ಅಂತ ಇರತಕ್ಕಂತಹದ್ದು ಆರೋಗ್ಯವಾಗಿ ಇದ್ದುಕೊಂಡು ಕೊನೆಗೆ ಅದು ಮುಗಿಬೇಕು ಅಂತ ಅಪೇಕ್ಷೆ ಇರೋರು ಶರೀರದ ಮೇಲೆ ಇಡಬೇಕು ಆ ಮನಸ್ಸನ್ನ. ಆದರೆ ಶ್ರೀರಾಮಕೃಷ್ಣರು ಏನು ಹೇಳ್ಕೊಟ್ಟಿದ್ದಾರೆ, ನಿಮ್ಮ ಕಾಯಿಲೆ ನೀವು ವಾಸಿ ಮಾಡಿಕೊಳ್ಬಹುದು ಅಂತ ಅವರ ಭಕ್ತರು ನರೇಂದ್ರಾದಿಗಳು ಕೂಡ ಹೇಳ್ತಾರೆ. ಅದು ಹೇಗೆ ಅಂತ ಶ್ರೀರಾಮ್, ನಿಮ್ಮ ಮನಸ್ಸನ್ನು ಸ್ವಲ್ಪ ದೇಹದ ಕಡೆ ತಿರುಗಿಸಿದ್ರಾಯ್ತು, ಚೆನ್ನಾಗಾಗುತ್ತದೆ. ಹಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನ್ ಮಾತು ಹೇಳ್ತಾ ಇದ್ದೀರಿ ನೀವೆಲ್ಲ, ನಾನು ಜಗನ್ಮಾತಿಗೆ ಕೊಟ್ಟಂತಹ ಮನಸ್ಸಿದೆ, ಮತ್ತೆ ಅದನ್ನು ನಾನು ದೇಹದ ಮೇಲಿಡಲೇ, ಕೊಟ್ಟದನ್ನು ನಾನು ಮತ್ತೆ ತೆಗೆದುಕೊಳ್ಳೆ, ಕೊಟ್ಟದ್ದನ್ನು ಕಿತ್ಕೊಳ್ಳಾರೆ ನಾನು, ಅರ್ಪಣೆ ಮಾಡಿದ್ದು ಬರೀ ಕೊಟ್ಟದ್ದು ಮಾತ್ರ ಅಲ್ಲ, ಭಗವತಿಯ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದಂತಹದ್ದು, ಅದನ್ನು ನಾನು ವಾಪಸ್ ತೆಗೆದುಕೊಂಡು ಈ ಎಂದಾದರೂ ಒಂದು ದಿನ ಬಿದ್ದು ಹೋಗಲೇಬೇಕಾದಂತಹ ಈ ಶರೀರದ ಮೇಲೆ ಇಡಬೇಕೆ ಅಂತಹ ಮಾತುಗಳು ನೋಡಿ. ಶರೀರದ ಮೇಲೆ ಮನಸ್ಸನ್ನು ಇಡುವುದು ಬೇಡ, ಮನಸ್ಸನ್ನ ನನ್ನೊಳಗೆ ಪ್ರವೇಶಿಸು, ನನ್ನೊಳಗೆ ಪ್ರವೇಶಿಸು ಅಂತ ಭಕ್ತಿಯೋಗದಲ್ಲಿ ನೀವು ಆಗಲೇ ಕೇಳಿದ್ದೀರಿ. ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಎಷ್ಟೊಂದು ಸತ್ಯ ಹೇಳಿದ್ದಾನೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ. ಯಾರು ತಮ್ಮ ಮನಸ್ಸನ್ನು ನನ್ನೊಳಗೆ ಪ್ರವೇಶಿಸಿ ಧ್ಯಾನ ಮಾಡ್ತಾರೋ, ಮನಸ್ಸನ್ನ ದೇವರೊಳಗೆ ಪ್ರವೇಶ ಮಾಡಿಸಬೇಕು. ಆಗ ಈ ದೇಹ ಅಂತ ಇರತಕ್ಕಂಥ ಹೇಗೆ ಉಳಿಕಾಗುತ್ತೆ, ಈಗೆಲ್ಲ ಬಗೆಯ ತೊಂದರೆಗಳು ಆಗ ಬಂದೇ ಬರುತ್ತವೆ. ಯಾವಾಗ ನಾವು ಮನೆಯಲ್ಲದೆ ಬಾಡಿಗೆದಾರರು ಯಾರು ಇರೋದಿಲ್ವೋ, ಚಂದ ಮಾಡಿ ಮನೆ ಕಟ್ಟಿ ವರ್ಷಗಟ್ಟಲೆ ಅವರು ಯಾರು ವಾಸವಾಗಿಲ್ಲದೆ ಇತ್ತು ಅಂತಂದ್ರೆ ಒಂದೊಂದೇ ಒಂದೊಂದೇ ಬಿದ್ದುಕೊಂಡು ಬರ್ತಾ ಇರುತ್ತೆ. ಹಾಗೆ ಯಾವಾಗ ನಾವು ಮನಸ್ಸನ್ನು ದೇಹ ಶರೀರದ ಕಡೆಗೆ ಕೊಡೋದಿಲ್ವೋ ಅದು ಮೆಲ್ಲನೆ ಬಿದ್ದು ಹೋಗ್ತಾ ಇರುತ್ತೆ. ಆದ್ರಿಂದ ಈ ಒಂದು ಪರಿಣಾಮ ಇಲ್ಲಿ ಉಂಟಾಗಿದೆ ಅಂತ ಆ ದೋಣಿ ನದಿಯಲ್ಲಿ ಹೋಗ್ತಕ್ಕಂತಹ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಬಳಿಕ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಆನೆ ಗುಡಿಸಲನ್ನ ಒಳ ಹೊಕ್ಕರೆ ಒಳಗೆಲ್ಲ ಹಾವಳಿ ಮಾಡಿ ಕೊನೆಗೆ ಅದನ್ನು ಉರುಳಿಸಿ ಚೂರು ಚೂರು ಮಾಡಿ ಬಿಡುತ್ತೆ. ಹಾಗೆಯೇ ಭಾವವೆಂಬ ಆನೆ ಈ ದೇಹವನ್ನ ಪ್ರವೇಶಿಸಿ ಅದನ್ನ ಚೂರ್ ಚೂರ್ ಮಾಡಿಬಿಡುತ್ತೆ. ನಿಜವಾಗಿ ಏನಾಗುತ್ತೆ ಗೊತ್ತೇ, ಮನೆಗೆ ಬೆಂಕಿ ಹೊತ್ಕೊಂಡಾಗ ಮೊದಲು ಮನೆಯೊಳಗಿನ ಕೆಲವು ವಸ್ತುಗಳು ಒರಿದು ಹೋಗೋದಕ್ಕೆ ಆರಂಭಿಸುತ್ತೆ, ಬಳಿಕ ದೊಡ್ಡ ಲಂಕಾಧಾನವೇ ಆರಂಭವಾಗುತ್ತೆ. ಅದೇ ರೀತಿ ಜ್ಞಾನಾಗ್ನಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಉರಿಯೋದಕ್ಕೆ ಶುರುವಾದಾಗ ಮೊದಲು ಕಾಮ ಕ್ರೋಧ ಮೊದಲಾದ ರಿಪುಗಳನ್ನ ನಾಶ ಮಾಡಿಬಿಡುತ್ತೆ, ಬಳಿಕ ಅಹಂಬುದ್ಧಿಯನ್ನ ನಾಶ ಮಾಡಿಬಿಡುತ್ತೆ, ಅನಂತರ ಈ ದೇಹದಲ್ಲಿ ಒಂದು ದೊಡ್ಡ ತುಮುಲ ಏಳುತ್ತೆ ಅಂತ ಬಳಿಕ ಹೇಳ್ತಾರೆ. ನೀನು ಭಾವಿಸಿಕೊಳ್ಬಹುದು ಎಲ್ಲ ಮುಗಿದೋಯ್ತು ಅಂತ, ಆದ್ರೆ ಭಗವಂತ ರೋಗದ ಸಿಲ್ಕ್ ಒಂದು ಕಿಂಚಿತ್ತು ಇರುವವರೆಗೂ ನಿನ್ನನ್ನು ಬಿಟ್ಟುಕೊಡಲಲ್ಲ. ಆಸ್ಪತ್ರೆಗೆ ಹೋಗಿ ದಾಖಲಾದ್ರೆ ಅಲ್ಲಿಂದ ಸುಮ್ಮನೆ ಬಂದ್ಬಿಡೋದಕ್ಕಾಗೋದಿಲ್ಲ, ರೋಗದ ಕೊಸರು ಸ್ವಲ್ಪ ಇರುವವರೆಗೂ ಡಾಕ್ಟರ್ ನಿನ್ನನ್ನು ಬಿಟ್ಕೊಡೋದಿಲ್ಲ. ಆಸ್ಪತ್ರೆಗೆ ಹೋಗಿ ಯಾಕೆ ದಾಖಲಾದೆ ಮತ್ತೆ ಈ ಪ್ರಪಂಚಕ್ಕೆ ಬರೋದೇ ಆಸ್ಪತ್ರೆಗೆ ಬಂದ ಹಾಗೆ. ರೋಗ ಅಂತಂದ್ರೆ ಕಾಮನೆಗಳು, ಕಾಮನೆಗಳು ಭಯಂಕರವಾದಂತಹ ಕಾಮನೆಗಳು, ಅದೇ ಕಾಮಾಲೆ ರೋಗ. ಈ ರೋಗ ಅಂತ ಹೇಳ್ತಕ್ಕಂಥದ್ದು ಇರುವವರೆಗೆ ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಇದ್ದು ಬಗೆ ಬಗೆಯ ಪರಿಪಾಠನ ಅನುಭವಿಸಿ ಸಾಕು ಸಾಕು ಸಾಕು ಸಾಕು ಅಂತನ್ನುವ ಭಾವನೆ ಬಂದು ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ತುಂಬಿದಾಗ, ಲೌಕಿಕ ಭಾವ ಹೋಗಬೇಕು, ಭಗವದ್ ಭಾವ ತುಂಬಬೇಕು. ಲೌಕಿಕ ಭಾವ ಹೋಗಬೇಕು, ಭಗವದ್ ಭಾವ ತುಂಬಬೇಕು. ಭಗವದ್ ಭಾವ ನಮ್ಮಲ್ಲಿ ತುಂಬಿದಾಗ ನಾವು ಆರೋಗ್ಯವಂತರಾದವು ಅಂತ ಅರ್ಥ. ಲೌಕಿಕ ವಾಸನೆ ಕಿಂಚಿತ್ತಿದ್ರೂ ಕೂಡ ಸಾಕ್ಷಾತ್ಕಾರ ಇಲ್ಲ, ಬಿಡುಗಡೆ ಇಲ್ಲ, ಈ ಒಂದು ಜಗತ್ತಿನಿಂದ ಪಾರಾಗುವ ಜಗತ್ತು ಅಂತ ಹೇಳ್ತಕ್ಕಂಥ ನರ್ಸಿಂಗ್ ಹೋಮ್ನಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಒಂದು ಕಿಂಚಿತ್ತೇ ಆಸೆ ಇದ್ರೂ ಕೂಡ ಅವನು ಈ ಪ್ರಪಂಚದಲ್ಲಿ ಮತ್ತೆ ಹುಟ್ಟಿ ಬರಬೇಕಾಗತ್ತೆ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಏನಾದರೂ ಜಿಲೇಬಿ ತಿನ್ನಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಈಗಲೇ ಕೊಡಪ್ಪ ಅದು ಮುಗಿಸ್ಬಿಡ್ತೀನಿ ಅಂತ ಮತ್ತೊಮ್ಮೆ ಬರಬೇಕಾಗತ್ತೆ. ಅದಕ್ಕೋಸ್ಕರ ಈ ಜಗತ್ತಿನ ಯಾವ್ಯಾವ ಭೋಗವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಮತ್ತೆ ಮತ್ತೆ ಈ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗ್ತಕ್ಕಂಥದ್ದು ತಪ್ಪೋದೇ ಇಲ್ಲ. ಎಷ್ಟೋ ಜನ ಹೇಳದುಂಟು, ಸಾಕು ನನಗೆ ಈ ಜನ್ಮ, ಇದೇ ನನಗೆ ಕೊನೆ ಜನ್ಮ ಆಗಲಿ, ಅದೆಲ್ಲ ಬರೀ ಅಭಾವ ವೈರಾಗ್ಯದ ಮಾತು ಅಥವಾ ಸ್ಮಶಾನ ವೈರಾಗ್ಯದ ಮಾತು ಅಷ್ಟೇನೆ. ನಿಜವಾಗಿಯೂ ಅವರ ಅಂತರಂಗದಲ್ಲಿ ಈ ಸಾಕು ಅನ್ನೋ ಮನೋಭಾವ ಇಲ್ಲ. ಅಂತರಂಗದಲ್ಲಿ ಆ ಸಾಕು ಅನ್ನೋ ಮನೋಭಾವ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬಹಳ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅದು. ಹೊರಗಡೆಗೆ ಏನ್ ಕಾಣ್ತಾ ಇದೆ ಅವರಿಗೆ, ಇದೆಲ್ಲ ಬರೀ ಯಾತನಾಮಯವಾದಂತಹ ಪ್ರಪಂಚ ಅಂತ ಹೊರಗಡೆ ಗೊತ್ತಾಗಿದೆ ಅಷ್ಟೇನೆ. ಆ ಯಾತನಾಮಯ ಪ್ರಪಂಚದ ಪರಿಸರವನ್ನ ಸ್ವಲ್ಪ ಸರಿಸಿ ಅವನಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ. ಇನ್ನಿಲ್ಲೇ ಇರ್ತೇನೆ, ಇನ್ನು ದೇವರು ಬೇಡ, ಯಾರು ಬೇಡ, ವೈಕುಂಠವೂ ಬೇಡ, ಆಸ್ತಿ ಪಾಸ್ತಿ ನೋಡ್ಕೊಂಡು ಆನಂದವಾಗಿರ್ತೇನೆ. ಯಾರು ತೊಂದರೆ ಕೊಡದಿರತಕ್ಕಂತಹ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಒಂದು ಕೈ ನೋಡೇ ಬಿಡೋಣ, ಇಲ್ಲೇ ಇರೋಣ ಅಂತ ಅನಿಸುತ್ತೆ. ಆದ್ರೆ ಹಾಗಾಗೋದಿಲ್ಲ. ಭಗವಂತನಿಗೂ ಕಾಮನೆಗಳಿಗೂ ಅರ್ಥಾತ್ ಸಂಬಂಧ ಇಲ್ಲ. ರಾಮ ಇರುವಲ್ಲಿ ಕಾಮ ಇಲ್ಲ, ಕಾಮ ಇರುವಲ್ಲಿ ರಾಮ ಇಲ್ಲ ಅಂತ ತುಳಸಿದಾಸರು. ಕಾಮ ಇರುವ ಜಾಗದಲ್ಲಿ ರಾಮ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಾಮ ಅಂತ ಹೇಳಿದ್ರೆ ಎಲ್ಲ ಬಗೆಯ ಕಾಮ, ಎಲ್ಲ ಬಗೆಯ ಕಾಮಗಳು. ಈ ಕಾಮನಾ ವಿಶೇಷ, ವಾಸನಾ ವಿಶೇಷ, ಇವುಗಳೆಲ್ಲ ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ. ಆಧ್ಯಾತ್ಮಿಕ ಸಾಧನೆ ಅಂತಂದ್ರೆ ಈ ವಾಸನೆಗಳನ್ನು ಹೋಗಲಾಡಿಸುವಂತಹ, ಸಂಸ್ಕೃತದಲ್ಲಿ ವಾಸನೆಗಳು ಅಂತ ಹೇಳಿದ್ರೆ ಸಂಸ್ಕಾರಗಳು ಅಂತ ಅರ್ಥ. ಏನೇ ಕರ್ಮ ಮಾಡಲಿ, ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ ಏನೇ ಕರ್ಮ ಮಾಡಲಿ, ಅದಕ್ಕೊಂದು ಸಂಸ್ಕಾರ ಅಂತ ಉಂಟಾಗುತ್ತೆ ಮನಸ್ಸಲ್ಲಿ, ಬೀಜ ರೂಪದಲ್ಲಿ ಅಲ್ಲಿ ಹೋಗ್ಬಿಡ್ತದೆ. ಅದು ಮತ್ತೆ ಮರವಾಗಿ ಇನ್ನು ನೂರಾರು ಕರ್ಮಗಳನ್ನು ಮಾಡಿಸುತ್ತೆ. ಆ ನೂರಾರು ಕರ್ಮಗಳಿಂದ ನೂರಾರು ಫಲಗಳು, ನೂರಾರು ಬೀಜಗಳು. ಆ ನೂರಾರು ಬೀಜಗಳಿಂದ ನೂರಾರು ಮರಗಳು. ಆ ನೂರಾರು ಮರಗಳಿಗೆ ಸಾವಿರಾರು ಬೀಜಗಳು. ಈ ರೀತಿಯಲ್ಲಿ ನಾವು ಮತ್ತೆ ಮತ್ತೆ ಹುಟ್ಟಲೇಬೇಕು. ಎಷ್ಟೇ ನಮಗೆ ಈ ಜನ್ಮ ಸಾಕು ಅಂತ ಹೇಳಿದ್ರು ಕೂಡ ಏನು ಬೇಡ ನನಗೆ ಅಂತ ಹೇಳ್ತಕ್ಕಂಥ ಸ್ಥಿತಿ ಅಂತರಂಗದೊಳಗೆ ಉದ್ಭವಿಸುವವರೆಗೆ, ಅಂದ್ರೆ ಸಂಪೂರ್ಣ ಮನೋನಾಶ ಆಗುವವರೆಗೆ, ಮನಸ್ಸಲ್ಲಿರ್ತಕ್ಕಂಥ ವಾಸನಾ ನಾಶ ಆಗುವವರೆಗೆ, ಅದೇ ಸ್ವಲ್ಪವೇ ಸ್ವಲ್ಪ ರೋಗದ ಸಿಲ್ಕು ಅಲ್ಲಿ ಉಳ್ಕೊಂಡಿತ್ತು ಅಂತ ಹೇಳಿದ್ರು ಕೂಡ ಆ ಡಾಕ್ಟರ್ ಹೇಗೆ ಬಿಡೋದಿಲ್ವೋ ಹಾಗೆ ಪರಮಾತ್ಮ ಕೂಡ ಈ ಪ್ರಪಂಚದಿಂದ ಮುಕ್ತನಾಗೋದಕ್ಕೆ ಬಿಡೋದಿಲ್ಲ. ಶರೀರ ಬಿಟ್ಟು ಮರಣವನ್ನು ಹೊಂದುವಂತಹದ್ದು ಬೇರೆ, ಮತ್ತೆ ಬರ್ತಾನೆ ಅವನು ಇಲ್ಲಿಗೆ ಪುನಃ ಪುನಃ ಇಲ್ಲಿ ದಾಖಲಾತಿ ಆಗ್ತಾ ಇರಬೇಕಾಗುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ. ಈ ಉದಾಹರಣೆ ಕೊಟ್ಟಾಗ ಎಲ್ಲರೂ ನಗ್ತಾರೆ ಅಂತ ಮಾಸ್ಟರ್ ಮಾಸ್ಟಿಯ ಬರೀತಾನೆ. ಕೇಶವಸೇನ ಆಸ್ಪತ್ರೆಯ ಮಾತು ಕೇಳಿ ಮತ್ತೆ ಮತ್ತೆ ನಗುತ್ತಿದ್ದಾನೆ. ಆತನಿಗೆ ನಗುವನ್ನ ನಿಲ್ಲಿಸೋದಕ್ಕೆ ಆಗಲಿಲ್ವಂತೆ, ತಡೆದು ತಡೆದು ಮತ್ತು ನಗುತ್ತಲೇ ಇದ್ದಾನೆ. ಈಗ ಪರಮಹಂಸರು ತಮ್ಮ ರೋಗದ ಸಂಬಂಧವಾಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಕೇಶವನಿಗೆ ಹೇಳ್ತಾರೆ, ಹೃದು ಹೇಳ್ತಾ ಇದ್ದ, ಹೃದು ಅಂತಂದ್ರೆ ಹೃದಯ ರಾಮ, ಹೃದು ಹೇಳ್ತಿದ್ದ, ಇದುವರೆಗೆ ನಾನು ಎಂದೂ ಇಂಥ ಭಾವವನ್ನು ನೋಡಿಲ್ಲ, ಇಂಥ ರೋಗವನ್ನು ನೋಡಿಲ್ಲ ಅಂತ. ಅಂದ್ರೆ ಶ್ರೀರಾಮಕೃಷ್ಣಗೆ 6 ತಿಂಗಳು ಆಮಶಂಕೆ ಬಂದ್ಬಿಟ್ಟಿತ್ತು. ಆಮಶಂಕೆ ಡಿಸೆಂಟ್ರಿ ಅಂತ, ಅದು ಡಿಸೆಂಟ್ ಅಲ್ಲ, ಅದು ಮೋಸ್ಟ್ ಇಂಡೀಸೆಂಟ್. ಮತ್ತೆ ಮತ್ತೆ ಹೊರಗಡೆ ಹೋಗ್ತಾನೆ ಇರಬೇಕು, ಹೋಗಿ ಇನ್ನೇನು ಶುಚಿಗೊಳಿಸ್ಕೊಂಡು ವಾಪಸ್ ಬಂದ್ರೆ ಮತ್ತೆ ಹೋಗ್ಬೇಕು. ಇಂಥ ಸ್ಥಿತಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೈಕಾಲು ಒಣಗೋದಕ್ಕೆ ಬಿಡದಂತೆ ಹೋಗ್ತಾ ಇರಬೇಕಾಗಿತ್ತು. ಏನಪ್ಪ ಈ ಶರೀರ, ಎಷ್ಟೊಂದು ಗಲೀಜು ಹೋಗ್ತಾ ಇರುತ್ತೆ, ಎಷ್ಟೊಂದು ಹೋಗ್ತಾ ಇರುತ್ತೆ ಅಂತ ಕೂಡ ಅವರು ಉದ್ಗರಿಸಿದ್ದುಂಟು. ಅದನ್ನು ಕಂಡು ಹೃದಯ ರಾಮ ಹೇಳಿದಂತೆ, ಇದುವರೆಗೆ ನಾನು ಎಂದು ಇಂಥ ಭಾವವನ್ನು ನೋಡಿಲ್ಲ, ಇಂಥ ರೋಗವನ್ನು ನೋಡಿಲ್ಲ ಅಂತ. ಶ್ರೀರಾಮಕೃಷ್ಣ ಭಾವಗಳು ಎಂತ ಭಾವಗಳವೆಲ್ಲ, ಭಕ್ತಿ ಭಾವದಲ್ಲಿ ವಿವಿಧವಾದಂತಹ ಭಾವಗಳು, ಹಾಗೆ ಅದ್ವೈತಕ್ಕೆ ಸಂಬಂಧಪಟ್ಟಂತೆ, ಹಾಗೆ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇತರ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಭಾವಗಳು. ಇಂತಹ ಭಾವಗಳನ್ನು ನಾನು ನೋಡಿಲ್ಲ, ಈ ಕಾಯಿಲೆನೂ ನೋಡಿಲ್ಲಪ್ಪ ಅಂತ ಹೇಳಿದಂತೆ ಅವನು. ಯಾಕಂದ್ರೆ ಅವನು ಕೂಡ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿತ್ತಲ್ಲ, ಶುಶ್ರೂಷ ಮಾಡಬೇಕಾಗಿತ್ತಲ್ಲ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಗ ನನಗೆ ಬಹಳ ಕೆಟ್ಟ ಅತಿಸಾರ, ಲಕ್ಷಾಂತರ ಇರುವೆ ಒಟ್ಟಿಗೆ ಸೇರಿ ನನ್ನ ಮಿದುಳನ್ನ ಕಚ್ಚುತ್ತಾ ಇವೆಯೋ ಅಂತನೂ ಅನುಭವ ಆಗ್ತಾ ಇತ್ತು. ಮಿದುಳನ್ನ ಇರುವೆಗಳು ಕಚ್ಚಿದಂತೆ ಅನುಭವ ಅನಿತ್ರಾಣಕ್ಕೆ. ಆದರೂ ಭಗವತ್ ಸಂಬಂಧವಾದ ಮಾತುಕತೆ ಮಾತ್ರ ಹಗಲೂ ರಾತ್ರಿ ನಿಂತಲ ಇತ್ತು. ನಾಟಕರ್ನ ಕವಿರಾಜ, ಕವಿರಾಜ ಅಂತನುವ ರಾಮ, ಅವನು ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದ. ನಾನು ಭಗವತ್ ಸಂಬಂಧವಾಗಿ ವಿಚಾರದಲ್ಲಿ ತೊಡಗಿದ್ದು ಅವನು ಕಣ್ಣಿದ್ದಿತ್ತು. ಆಗ ಆತ ಹೇಳ್ದ, ಇವರೆಂತ ಹುಚ್ಚು ಮನುಷ್ಯರು, ಮೂಳೆ ಚಕ್ರದ ಅವಸ್ಥೆಗೆ ಇಳಿದಿದ್ರು ವಿಚಾರದಲ್ಲಿ ತೊಡಗಿದಾರಲ್ಲ. ಆ ಅತಿಸಾರ ಆಮಶಂಕೆ ಬಂದ್ಬಿಟ್ಟು ಮೂಳೆ ಚಕ್ರ ಆಗಿದ್ದಾರಂತೆ ಇವರು, ಅಷ್ಟು ದುರ್ಬಲರಾಗಿದ್ದಾರೆ. ಆದರೂ ಕೂಡ ಭಗವದ್ ವಿಚಾರವಾಗಿ ಮಾತುಕತೆ, ಆತ್ಮ ಅನಾತ್ಮದ ಸಂಬಂಧವಾಗಿ ಮಾತುಕತೆ, ಆತ್ಮ ಪರಮಾತ್ಮ ಸಂಬಂಧವಾಗಿ ಮಾತುಕತೆಗಳು ಅಲ್ಲಿಗೆ ಬರ್ತಕ್ಕಂತಹ ಭಕ್ತರೊಂದಿಗೆ ಆ ಕೈ ವರ್ಷಗಳು ಹೀಗೆ ಮಾತಾಡ್ತಾ ಇರೋದು, ಮತ್ತೆ ಹೋಗ್ಬಿಟ್ಟು ಬರೋದು, ಮತ್ತೆ ಮಾತನಾಡ್ತಾ ಇರೋದು. ಇದನ್ನು ನೋಡಿದಂತಹ ಕವಿರಾಜ ಆಶ್ಚರ್ಯಪಟ್ಟು ಈ ತರ ಹೇಳ್ತಂತೆ, ಇಂತಹ ಸ್ಥಿತಿಯಲ್ಲಿ ಇಂಥವ್ರದ್ದೆಲ್ಲ ಯಾತಕ್ಕೆ ಮಾತನಾಡಬೇಕು, ವಿಶ್ರಾಂತಿ ತೆಗೆದುಕೊಳ್ಬೇಕು, ರೆಸ್ಟ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಆದ್ರೆ ಶ್ರೀರಾಮಕೃಷ್ಣ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಏನರ್ಥ ಅದಕ್ಕೆ? ಅವರಿಗೆ ಶರೀರ ಪ್ರಜ್ಞೆ ಎದುರುತ್ತಾನೆ. ಶರೀರದ ಪಾಡಿಗೆ ಶರೀರ, ಇವರು ಪಾಡಿಗೆ ಇವರು, ಇವರು ಶರೀರದಿಂದ ಬೇರೆ ಆಗಿದ್ದಾರೆ. ಇದು ಬಹಳ ಮುಖ್ಯ. ಶರೀರ ಸ್ಥಿತಿಯಿಂದ, ಶರೀರ ಭಾವದಿಂದ ನಾವು ಬೇರಾಗಬಹುದು. ಇದು ಬಹಳ ಮಟ್ಟಿಗೆ ಸಾಧ್ಯ, ಕೊನೆಗೆ ಪೂರ್ಣ ಸಾಧ್ಯ. ಯಾವಾಗ ಆಧ್ಯಾತ್ಮಿಕ ಅನುಭವ ಉಂಟಾಗುತ್ತೋ ಆಗ ಪೂರ್ಣ ಸಾಧ್ಯ. ಮೊದಲು ಮೊದಲು ಸ್ವಲ್ಪ ಸ್ವಲ್ಪ ಸಾಧ್ಯ, ನಿಮ್ಮಲ್ಲೂ ಎಷ್ಟೋ ಜನರಿಗೆ ಅಂತಹ ಅನುಭವಗಳು ಆಗಾಗ ಆಗಿರೋದು ಸಾಧ್ಯವಿದೆ. ಶ್ರೀರಾಮಕೃಷ್ಣ ಕೇಶವಸೇನಿ ಹೇಳ್ತಾರೆ, ಎಲ್ಲವೂ ಭಗವಂತನ ಇಚ್ಛೆಯ ಮೇಲೆ ನಿಂತಿದೆ. ಯಾತಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದಾರೆ? ಆ ಕವಿರಾಜ ಹೇಳಿದ್ನಲ್ಲ, ಏನಿದೆ ಮೂಳೆ ಚಕ್ಕಳದ ಅವಸ್ಥೆ ಹೇಳಿದ್ರು ಕೂಡ ವಿಚಾರದಲ್ಲಿ ತೊಡಗಿದ್ದ ಭಗವದ್ ವಿಚಾರದಲ್ಲಿ ತೊಡಗಿದ್ದಾರಲ್ಲ ಅಂತ ಹೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಹೇಳುದು, ಯಾತಕ್ಕೆ ಹೇಗೆ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇದ್ದೇನೇನು, ಅದೆಲ್ಲ ಭಗವತಿ ಮಾತಾಡ್ತಾ ಇದ್ದಾಳೆ ಎಲ್ಲ ಅವಳ ಇಚ್ಛೆ ಅಂತ ಈ ಹಾಡನ್ನ ಹಾಡ್ತಾರೆ. ಎಲ್ಲವೂ ನಿನ್ನೆ ಎಲ್ಲವೂ ನಡೆದಿರಲು ನೀನೆ ಭವ ಸಾಗರವ ದಾಟಿಸುವ ಹಡಗು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯಿದೆಂದು ತಿಳಿವರಿ ಜನರು ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಹೇಳವನನು ಗಿರಿಯ ತುದಿಗೈಯುವಳು ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಹೆಣವನನು ಗಿರಿಯ ತುದಿಗೈಯುವಳು ನೀನು ಹಲವರಿಗೆ ಬ್ರಹ್ಮ ಪದವಿತ್ತು ಹಲವರನು ಭವ ಜಲಧಿ ಸುಳಿಯೊಳಗೆ ಎಸೆಯುವಳು ನೀನು ಎಲ್ಲವೂ ನಿನ್ನೆ ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ ನಾನೊಂದು ಬರಿಯ ಮನೆ ನೀನದರ ಮಂತ್ರ ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ ನಾನೊಂದು ಬರಿಯ ಮನೆ ಮಂತ್ರ ನಾನೊಂದು ರಥವಾಗಿ ನೀನದರ ರಥಿಕ ನೀ ನಡೆಸೆ ನಾ ನಡೆವೆ ನಿನ್ನದಿ ಲೋಕ ಎಲ್ಲವೂ ನಿನ್ನೆಚ್ಛೆ ಎಲ್ಲವೂ ನಡೆದಿರಲು ನೀನೆ ಭವ ಸಾಗರವ ದಾಟಿಸುವ ಹಡಗು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ಮೇದೆಂದು ತಿಳಿವರಿ ಜನರು ಎಲ್ಲವೂ ನಿನ್ನೆಚ್ಛೆ ಎಲ್ಲವೂ ನಿನ್ನೆಚ್ಛೆ ಎಲ್ಲವೂ ನಿನ್ನೆ ಭಿಕ್ಷೆ ಅಂತ ಉಪನ್ಯಾಸ ಕೇಳಿದಾಗ ಅನಿಸುತ್ತೆ ನಾವಿನ್ನೇನ್ ಮಾಡ್ಬೇಕಾಗಿದೆ. ಅಂತ ಸುಮ್ಮನೆ ಕುಳಿತುಕೊಳ್ಳತಕ್ಕಂತಹ ಒಂದು ಭಾವನೆ. ಮೊದಲೇ ಸೋಮಾರಿಗಳು ಹೊರಗಿಕೊಳ್ತಕ್ಕಂತಹ ಸ್ವಭಾವ ಇರತಕ್ಕಂಥವನಿಗೆ ಹಾಕಿ ತಂದು ಕೊಟ್ಟಂತಾಗುತ್ತೆ. ಎಲ್ಲವೂ ನಿನ್ನಿಚ್ಛೆ ಅಂತ ನಮಗೀಗ ಉಪನ್ಯಾಸದಲ್ಲಿ ಗೊತ್ತಾಯ್ತು ಅಷ್ಟೇನೆ, ಅಥವಾ ಪುಸ್ತಕ ಓದಿ ಗೊತ್ತಾಯ್ತು, ಅಥವಾ ಅವರಿವರು ಹೇಳಿದ್ದು ಕೇಳಿ ಗೊತ್ತಾಯ್ತು. ನಮಗೆ ಗೊತ್ತಾಯ್ತು. ನಮಗೆ ಗೊತ್ತಾಗುವವರೆಗೆ ನಾವು ಮಾಡುವಂತಹ ಪ್ರಯತ್ನ ಮಾಡಲೇಬೇಕು. ಇರುವ ಅಹಂಕಾರವನ್ನ ಸಾಧನೆಗೆ ವಿನಿಯೋಗಿಸಿಕೊಳ್ಳಬೇಕು. ನಂದಿಯೂ ಕೂಡ ಹೇ ರಾಮ ನೀನೇ ಎಲ್ಲ ನಿನ್ನದೇ, ಅದು ನಿಜವಾದ ಶರಣಾಗತಿ ಅಂತ ಹೇಳಿದ್ರೆ. ಆದ್ರಿಂದ ಎಲ್ಲವೂ ನಿನ್ನಿಚ್ಛೆ ಅಂತ ಹೇಳಿ ಅನುಕೂಲ ವೇದಾಂತವನ್ನಾಗಿ ನಾವು ಮಾಡಿಕೊಳ್ಳುವ ಸಂದರ್ಭ ಬರುತ್ತೆ. ಎಲ್ಲಿಯವರೆಗೆ ನಮ್ಮಲ್ಲಿ ಅಹಂಕಾರ ಅಂತ ಹೇಳ್ತಕ್ಕಂತಹ ಇರುತ್ತೋ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತ ಹೇಳ್ತಕ್ಕಂತಹ ಭಾವ ಇರುತ್ತದೋ ಅಲ್ಲಿವರೆಗೆ ಮಾಡಬೇಕಾದ್ರೆ ಮಾಡಲೇಬೇಕು. ಆಮೇಲೂ ಕೂಡ ಭಗವಂತನ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಅದನ್ನು ಮಾಡಬೇಕು. ಮೊದಲು ಮಾಡಬೇಕು ಅಹಂಕಾರವನ್ನು ಕರಗಿಸುವುದಕ್ಕಾಗಿ, ಆಮೇಲೆ ಮಾಡಬೇಕು ಭಗವಂತನ ಇಚ್ಛೆಗೆ ಅನುಸಾರವಾಗಿ. ಆಮೇಲೆ ಗೊತ್ತಾಗುತ್ತೆ ನಾನು ಅಹಂಕಾರದಿಂದ ಮಾಡಿದ್ದು ಕೂಡ ಭಗವಂತನ ಇಚ್ಛೆಯೇ ಅಂತ. ಈ ಜಗತ್ತನ್ನೇ ನಡೆಸ್ತಾ ಇರುವಂತಹ ಅವನು ತಾನೇ. ಎಲ್ಲರಲ್ಲೂ ಕೂಡ ಒಂದೊಂದು ಪುಟ್ ಪುಟ್ಟ ಗುಳ್ಳೆಗಳನ್ನ ಇಟ್ಟಿದ್ದಾನೆ. ಅಹಂಕಾರ ಅಹಂಕಾರ ಅಂತಕ್ಕಂಥ ಗುಳ್ಳೆ ಅದು ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಅದು ಭಗವಂತನ ಇಚ್ಛೆ. ಪ್ರತಿಯೊಬ್ಬರಲ್ಲೂ ಕೂಡ ಅಹಂಕಾರವನ್ನು ಇಟ್ಟಿರುವಂತಹದ್ದಿದೆಯಲ್ಲ, ಅದು ಭಗವಂತನ ಇಚ್ಛೆ. ನನ್ನ ಇಚ್ಛೆಗನುಸಾರವಾಗಿ ಅವನು ಜಂಬ ತೋರಬೇಕು, ಇವನು ತನ್ನನ್ನೇ ಕೊಂಡಾಡಿಕೊಳ್ಬೇಕು ಅಂತ ತಮ್ಮ ತಮ್ಮ ಬಿರುದ ಬಾವಲಿಗಳನ್ನೆಲ್ಲ ಹೆಚ್ಚಿಸಿಕೊಳ್ಳುವಂತಹದ್ದು. ಹಾಗೆಲ್ಲ ಮಾಡದೇ ಇತ್ತು ಅಂತ ಹೇಳಿದ್ರೆ ಈ ಜಗತ್ತಲ್ಲಿ ಏನು ಸ್ವಾರಸ್ಯ ಇದೆ? ಎಲ್ಲ ನಿನ್ನ ಇಚ್ಛೆ. ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದರೊಳಗೆ ಏನು ಸ್ವಾರಸ್ಯ ಇರುತ್ತೆ? ಲೀಲಾಮಯ ಪರಮಾತ್ಮ ಬಹಳ ದೊಡ್ಡ ಲೀಲೆಯನ್ನು ಇಟ್ಟಿದ್ದಾನೆ. ಆ ಮಹಾಲೀಲೆ ಅಂತ ಹೇಳ್ತಕ್ಕಂಥದ್ದು ಅವನ ಇಚ್ಛೆ. ಹುಟ್ಟು ಸಾವು ರೋಗ ರುಜಿನ ಎಲ್ಲ ಬಗೆಯ ದಾಖಲಾಟಗಳು ಕಾಮಕ್ರೋಧಾದಿಗಳು ಎಲ್ಲ ಅವನ ಇಚ್ಛೆ. ಆದರೆ ಭಗವಂತನ ಇಚ್ಛೆ ಇಂಥದ್ದೇ ಅಂತ ನಮ್ಮ ಅಂತರಂಗದಲ್ಲಿ ಅರಿತುಕೊಳ್ಳುವಂತಹದ್ದಿದೆಯಲ್ಲ ಅದೇ ಜ್ಞಾನ. ಅಂತರಂಗದಲ್ಲಿ ಅರಿತುಕೊಳ್ಬೇಕು. ಪರೋಪದೇಶ ಪಾಂಡಿತ್ಯದ ಹೊತ್ತಿಗೆ ಅರಿತಿದ್ರೆ ಸಾಲದು, ಯಾರಿಗೋ ಸ್ವಲ್ಪ ತೊಂದರೆ ಆಯಿತು. ಏನು ಯೋಚನೆ ಮಾಡಬೇಡಿ, ಭಗವಂತನ ಇಚ್ಛೆ. ನಮಗೆ ಏನೋ ಸ್ವಲ್ಪ ತೊಂದರೆ ಆಯಿತು, ಅವ್ರು ಬಂದು ಹೇಳ್ತಾರೆ ಭಗವಂತನ ಏನ್ರಿ ನಿಮ್ಗೇನು ಗೊತ್ತಾಗುತ್ತೆ ನಮ್ಮ ಕಷ್ಟ. ಕೊನೆಯವರೆಗೂ ಒಂದೇ ರೀತಿಯಲ್ಲಿ ಭಗವಂತನ ಇಚ್ಛೆ ಇದು, ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತನೋ ಮಾತನ್ನು ಹೇಳುವ ಸಾಮರ್ಥ್ಯ ಇದ್ರೆ ಅದು ವಿವೇಕ, ಅದು ವಿವೇಕ ಪ್ರಜ್ಞೆ, ಅದು ಜ್ಞಾನ. ಚೈನಾ ದೇಶದಲ್ಲಿ ಒಂದು ಕತೆ ಇದೆ, ಹಲವಾರು ಕಥೆಗಳಿವೆ. ಒಂದು ಕತೆ ಇದೆ, ಒಂದು ಕತೆ ಹೀಗೆ ಬರುತ್ತೆ. ಒಬ್ಬನೊಬ್ಬ ಗೃಹಸ್ಥ ಬದುಕುತ್ತಾ ಇದ್ದಾನೆ, ಜೀವನ ನಡೆಸ್ತಾ ಇದ್ದಾನೆ. ಅವನಲ್ಲೊಂದು ಕುದುರೆ, ಆ ಕುದುರೆ ಮೇಯಕ್ಕೆ ಹೋದದ್ದು ಹೀಗೆ ಕಾಡಿಗೆ ಹೊರಟೋಯ್ತು. ಕಾಡಲ್ಲಿರ್ತಕ್ಕಂಥ ಕುದುರೆಗಳೊಂದಿಗೆ ಸೇರ್ಕೊಂಡು ಬಿಡ್ತು. ಎಷ್ಟು ದಿನಗಳಾದರೂ ಕೂಡ ಕುದುರೆ ಮರಳಿ ಬರಲಿಲ್ಲ. ಇವನ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ವಿ, ಎಂಥ ದೌರ್ಭಾಗ್ಯ ನಿನ್ನದು, ಅಂಥ ಒಳ್ಳೆ ಕುದುರೆ ಹೊರಟೋಯ್ತಲ್ಲೋ. ಎಲ್ಲ ಭಗವಂತನ ಇಚ್ಛೆ, ಎಲ್ಲ ಒಳ್ಳೇದಕ್ಕೆ, ಎಲ್ಲ ಎಲ್ಲ ಎಲ್ಲ ಒಳ್ಳೇದಕ್ಕೆ ಅಂತ ಅಂದ್ಬಿಟ್ಟಲ್ಲ ಇವನು ಅಂತ ಅಂದ್ಕೊಂಡು ಅವರವರವರವ್ರ ಕೆಲಸಕ್ಕೆ ಹೊರಟೋದ್ರು. ಕೆಲವು ದಿನ ಆದಮೇಲೆ ಆ ಕುದುರೆ ವಾಪಸ್ ಮನೆಗೆ ಬಂದ್ಬಿಡ್ತು. ಬರೋದಲ್ದೇನೆ ಜೊತೆಗೆ ಇನ್ನೊಂದು ಕುದುರೆಯನ್ನ ಸ್ನೇಹ ಮಾಡಿಕೊಂಡು ಕರೆತಂತು. ಅಕ್ಕಪಕ್ಕದ ಮನೆಯವರೆಲ್ಲ ಮತ್ತೆ ಬಂದ್ರು, ಏನು ಭಾಗ್ಯಶಾಲಿಯೇ, ಏನು ಭಾಗ್ಯಶಾಲಿಯೇ ನೀನು, ಒಂದು ಕುದುರೆ ಬಲಿಗೆ ಎರಡು ಕುದುರೆ, ಒಂದೊಂದು ಕುದುರೆಗೆ ಎಷ್ಟಾಗುತ್ತೆ ಕುಣಿಗಲಲ್ಲೋ ಕೇಳಿದ್ರು. ಆಗ ಆತ ಹೇಳಿದಂತೆ, ಎಲ್ಲ ಭಗವಂತನ ಇಚ್ಛೆ, ಎಲ್ಲ ಒಳ್ಳೆದಕ್ಕೆ. ಸರಿ, ಇವನು ಇದೆ ಧಾಟಿ, ಇದೆ ಪಲ್ಲವಿ ಒಂದು ಅಂತ ತಿಳ್ಕೊಂಡು ಹೊರಟೋದು. ಸರಿ, ಹೊಸ ಕುದುರೆ ಬಂದಿದೆಯಲ್ಲ ಅಂತ ಅದನ್ನು ಬೆಳಗಿಸಬೇಕು ಅಂತ ಅಂದ್ಬಿಟ್ಟು ಮಗ, ಯುವಕನಾದಂತಹ ಮಗ ಅದರ ಮೇಲೆ ಹತ್ತಿಕೊಂಡು ಬೆಳಗಿಸೋಕೆ ಹೊರಟಿದ್ದಾನೆ. ಅದು ಕಾಡು ಕುದುರೆ, ಸ್ವಲ್ಪ ಜೋರಾಗಿ ಓಡಿದೆ, ಇವನನ್ನು ಬೀಳಿಸಿಬಿಟ್ಟಿದೆ, ಕಾಲು ಮುರಿದೋಯ್ತು. ಮಗನ ಕಾಲು ಮುರಿದೋಗಿದೆ, ಬ್ಯಾಂಡೇಜ್ ಕಟ್ಟಿದ್ರು, ಮನೆಗೆ ತಂದು ಹಾಕಿದ್ರು, ಕಾಲೊಂದು ಊನಾಯ್ತು. ಪುನಃ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ರು, ಏನು ದೌರ್ಭಾಗ್ಯ ನಿಂತು, ಏನು ಆ ಕುದುರೆ ಬಂತು, ನಿನಗೆ ಸಂಪತ್ತೆಲ್ಲ ಹೆಚ್ಚಿತ್ತು, ನಿನ್ನ ಭಾಗ್ಯ ದೊಡ್ಡದಾಯ್ತು ಅಂತ ನಾವು ಭಾವಿಸಿದ್ರೆ ಈ ತರ ಸ್ಥಿತಿ ಬಂತು. ಏನೋ ಭಗವಂತನ ಇಚ್ಛೆ, ಎಲ್ಲ ಒಳ್ಳೇದಕ್ಕೆ ಅಂತ ಕಾಣುತ್ತೆ ಅಂತ ಹಾಗೆ ಅಂದ್ಬಿಟ್ಟ. ಪರವಾಗಿಲ್ವೇ ಇವನು ಅಂದ್ಕೊಂಡ್ರೆ, ಕೆಲವು ದಿನಗಳಲ್ಲೇ, ಅಲ್ಲ ಮಗನಿಗೆ ಕಾಲು ಮುರಿದೋಗಿದೆ, ಇವನ್ನೆಲ್ಲ ಒಳ್ಳೇದಕ್ಕೆ ಅಂತಂದ್ರೆ ಏನ್ ಒಳ್ಳೇದು, ಇನ್ನೇನು ಒಳ್ಳೇದು, ಒಳ್ಳೆ ಹುಡುಗಿನ ಮದುವೆ ಮಾಡಿಸೋದಕ್ಕೂ ಸಾಧ್ಯವಿಲ್ಲ, ಯಾಕಂದ್ರೆ ಕುಂಟ ಅವನು, ಒಳ್ಳೆ ಹುಡುಗಿ ಯಾರು ಕೊಡ್ತಾರೆ. ಆದ್ರೆ ಇವನು ಹೇಳ್ತಾ ಇದ್ರೆ ಎಲ್ಲ ಒಳ್ಳೇದಕ್ಕೆ ಅಂತ. ಕೆಲವು ದಿನಗಳಲ್ಲಿ ರಾಜಾಜ್ಞೆ ಬಂದ್ಬಿಟ್ಟಿದೆ. ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಕೂಡ ಸೈನ್ಯಕ್ಕೆ ಸೇರಿಕೊಳ್ಬೇಕು. ಆ ಯುವಕರನ್ನೆಲ್ಲ ಕರೆದುಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಬಂದರು. ಪ್ರತಿಯೊಬ್ಬರ ಮನೆಗೂ ಹೋಗಿ ತನಿಖೆ ನಡೆಸಿ, ಯಾರ್ಯಾರು ಯುವಕರಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವನ ಮನೆಗೂ ಬಂದರು. ಯುವಕ ಏನೋ ಇದ್ದ, ಕಾಲು ಮುರಿದೋಗಿದೆ, ಕಾಲಿಗೆ ಊನ, ಆದ್ರಿಂದ ಇವನು ಸರಿ ಹೋಗೋದಿಲ್ಲ, ಇವನಿಗೆ ಸೈನ್ಯಕ್ಕೆ ಸರಿ ಹೋಗೋದಿಲ್ಲ ಇವನು ಅಂತ ಬಿಟ್ಬಿಟ್ಟು ಹೊರಟೋದ್ರು. ಬಾಕಿ ಉಳಿದವ್ರ ಮನೆ ಯುವಕರನ್ನೆಲ್ಲ ಕರ್ಕೊಂಡು ಹೋದ್ರು. ಆ ಮನೆಯ ತಂದೆ ತಾಯಿಯಂದ್ರು ಬಂದ್ಬಿಟ್ಟು ಇವನ್ ಮನೆ ಹತ್ರ, ಏನಪ್ಪ ಇಂಥ ಭಾಗ್ಯವಂತ ನೀನು, ನಿನ್ನ ಮಗ ಮನೆಯಲ್ಲೇ ಉಳ್ಕೊಂಡ, ಈ ಎಲ್ಲವೂ ನಿನ್ನಿಚ್ಛೆ, ಎಲ್ಲವೂ ಭಗವಂತನ ಇಚ್ಛೆ, ಎಲ್ಲವೂ ಒಳ್ಳೇದಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಭಾವ, ಅದು ಅಂತರ್ಗತವಾಗಿದ್ರೆ ಅದು ಅಂತರಂಗದಿಂದ ಮೂಡಿ ಬರುತ್ತೆ, ಅದರೊಳಗೆ ಮಿಥ್ಯಾಚಾರ ಇರೋದಿಲ್ಲ. ಮೇಲಿನ ಮೇಲೆ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಅನುಕೂಲವಾದಾಗ ಒಂದು, ಅನುಕೂಲ ಇಲ್ದಿರುವಾಗ ಇನ್ನೊಂದು, ಹೀಗೆ ಬಂದ್ಬಿಡುತ್ತೆ. ಆದ್ರಿಂದ ತತ್ವ ಬೋಧನೆ ಬೇರೆ ವಿಚಾರ, ತತ್ವ ಅನುಷ್ಠಾನ ಬೇರೆ ವಿಚಾರ, ತತ್ವ ಅನುಭವ ಮತ್ತೊಂದು ವಿಚಾರ. ಆ ಅನುಭವದಿಂದ ಬಂದಾಗ ಮಾತಿಗೆ ಶಕ್ತಿ ಬರುತ್ತೆ, ಆ ತತ್ವಕ್ಕೆ ಶಕ್ತಿ ಬರುತ್ತೆ, ಆ ತತ್ವ ಆನಂದ ಕೊಡುತ್ತೆ ನಮಗೆ, ತತ್ವ ನಮ್ಮನ್ನು ಬಲಿಷ್ಠನನ್ನಾಗಿ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆದಿರುವುದು. ಶ್ರೀರಾಮಕೃಷ್ಣ ಭಗವದ ಇಚ್ಛೆಯನ್ನು ಅರಿತುಕೊಂಡು ಆ ಮಾತನ್ನು ಆಡ್ತಾ ಇದ್ದಾರೆ. ಈ ಮಾತು ಹೇಳಿದ ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ. ಇಬ್ಬರಿಯನ್ನ ಕುಡಿಯಲಿ ಅಂತ ತೋಟಗಾರ ಗುಲಾಬಿ ಗಿಡದ ಬೇರಿನ ಬಹುಭಾಗವನ್ನು ತೋಡಿ ಹಾಗೆಯೇ ಬಿಟ್ಟುಬಿಡ್ತಾನೆ. ಅದು ಇಬ್ಬನಿಯನ್ನು ಕುಡಿದ್ರೆ ಬಹು ಚೆನ್ನಾಗಿ ಹೂ ಬಿಡುತ್ತೆ. ಪ್ರಾಯಶಃ ಅದಕ್ಕಾಗಿ ಇರಬೇಕು ಭಗವತಿ ನಿನ್ನ ಬೇರಿನ ಬಹುಭಾಗವನ್ನು ತೋಡಿಬಿಟ್ಟಿರುವುದು. ಬಹುಶಃ ನೀನು ಸುಧಾರಿಸಿಕೊಂಡ ಮೇಲೆ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಸಾಧಿಸಬಹುದು ಅಂತ ಕಾಣುತ್ತೆ. ಇಲ್ಲಿ ಗುಲಾಬಿ ಗಿಡದ ಬೇರನ್ನ ಅಗತೆ ಮಾಡುವ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಆ ಬೇರು ಬೆಳಗಿನ ಹಿಮವನ್ನ, ಚಳಿಗಾಲದ ಹಿಮವನ್ನ ಕುಡಿದಷ್ಟು ಒಳ್ಳೊಳ್ಳೆಯ ಗುಲಾಬಿ ಹೂವನ್ನು ಬಿಡುತ್ತಿದ್ದರು. ಇಲ್ಲಿ ಇವನ ಬೇರನ್ನು ಯಾವ ರೀತಿ ಅಗೆಯಲಾಗಿದೆ? ಸಂಕಟಗಳು, ಸಂಕಟಗಳನ್ನ ಭಗವಂತ ಕೊಡ್ತಾನೆ ಅಂದ್ರೆ ನಮ್ಮ ಬೇರನ್ನ ಅಗತೆ ಮಾಡಿ ಇಟ್ಟಿರ್ತಾನೆ ಅಂತ ಅರ್ಥ. ಯಾರು ಸಂಕಟಗಳಿಗೆ ಗುರಿಯಾಗಿರ್ತಾನೋ ಅವನು ಹಣ್ಣಣ್ಣಾಗಿರ್ತಾನೆ, ಅವನು ಪಕ್ವ ಆಗ್ತಾನೆ, ಪಕ್ವ. ಅದಕ್ಕೆ ಏಳೆಂಟು ಮಕ್ಕಳು ತಾಯಂದಿರಿದಾರಲ್ಲ, ಅವ್ರನ್ನ ಹೋಗಿ ಮಾತನಾಡಿಸ್ಬೇಕು ನೀವು. ನಮ್ಮನ್ನೂ ಒಬ್ಬ ಮಗುವನ್ನಾಗಿ ಅವರು ಭಾವಿಸಿ ಮಾತನಾಡ್ತಾರೆ. ಎರಡೇ ಮಕ್ಕಳ ತಾಯಿನೋ ಅಥವಾ ಒಂದೇ ಮಗುವಿನ ತಾಯಿನೋ ಅಥವಾ ಮಕ್ಕಳೇ ಇಲ್ಲಿರ್ತಕ್ಕಂಥ ತಾಯಿನೋ ಹೋಗಿ ಮಾತನಾಡಿಸಿ ನೋಡಿ, ಅಲ್ಲ, ಮಕ್ಕಳು ಇದ್ರೆ ಮತ್ತೆ ತಾಯಿ ಹಾಗಾಗ್ತಾರೆ. ಆದ್ರೂ ಹೆಣ್ಣನ್ ತಾಯಿ ಅಂತ ಕರೆಯ ಕ್ರಮ ತಾನೆ. ಕರುಣೆಯೇ ಇಲ್ಲದೋ ಉಪಾಧಿಯಲ್ಲಿ ಅವರ ವರ್ತನೆ ಇರುತ್ತೆ. ಆ ಕರುಣೆ ಅಂತಿರತಕ್ಕಂಥ ರಸ ನಮ್ಮಲ್ಲಿ ಉದ್ಭವಿಸಬೇಕಾದ್ರೆ ಈ ಕಷ್ಟ ಸಂಕಟಗಳ ಅನುಭವ ಆಗಬೇಕು ಈ ಜೀವಕ್ಕೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದುಃಖ ಸಂಕಟಗಳು ಅತ್ಯಂತ ಶ್ರೇಷ್ಠ ಗುರು ಈ ಜಗತ್ತಿನಲ್ಲಿ ಅಂತ. ಅನುಕೂಲ ಐಶ್ವರ್ಯಗಳಿಂದ ಮನುಷ್ಯ ಕಲಿಯುವುದಕ್ಕಿಂತ ಹೆಚ್ಚಾಗಿ ದುಃಖ ಸಂಕಟಗಳಿಂದ ಕಲಿಯುವಂತಹದ್ದೇ ಹೆಚ್ಚು. ಅದಕ್ಕೆ ಬಡವ ಅಯ್ಯೋ ಏನಾದರೂ ಮಾಡಬೇಕು ಇವರಿಗೆ ಅಂತ ಇನ್ನೊಬ್ಬ ಕಷ್ಟದಲ್ಲಿ ಇರತಕ್ಕಂಥವನಿಗೆ ಸಹಾಯ ಮಾಡ್ತಾನೆ. ಶ್ರೀಮಂತರು ಕಷ್ಟಪಡಲಿಲ್ಲ ಅವನು, ನಾವು ನೋಡಿ ಕಷ್ಟಪಟ್ಟು ಎಷ್ಟು ಸುಖವಾಗಿದ್ದೇವೆ, ಕಷ್ಟಪಡಲಿ ಅವನು ನ್ಯಾಯವಾದ ರೀತಿಯಲ್ಲಿ ಕಷ್ಟಪಡಲಿಲ್ಲ, ಅದಕ್ಕೆ ಈ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂತ ಏನೋ ಒಂದು ವಾದ ಹೂಡಿ ಅವನಿಗೆ ಹಾಕಬಹುದಾದಂತಹ ಒಂದು ರೂಪಾಯಿಯನ್ನು ಕೂಡ ಅಥವಾ 10 ಪೈಸೆಯನ್ನು ಕೂಡ ಹಾಕುವುದಿಲ್ಲ. ಯಾಕೆ? ಹೃದಯ ಹಣ್ಣಾಗಿಲ್ಲ. ಹೃದಯ ಹಣ್ಣಾಗುತ್ತೆ, ಕರುಣೆ ಉಕ್ಕಿ ಬರುತ್ತೆ. ಆ ಕರುಣೆ ಅಂತ ಹೇಳ್ತಕ್ಕಂತಹದ್ದು ದೈವೀ ಗುಣ. ಅಂತಹ ದೈವೀ ಗುಣಗಳೆಲ್ಲ ಜಾಗೃತವಾದಾಗಲೇ ಪರಮಾತ್ಮ ನಮ್ಮನ್ನು ಒಲಿಯೋದು, ನಮಗೂ ಪರಮಾತ್ಮನಿಗೂ ಒಂದು ನಿಕಟ ಸಂಪರ್ಕ ಉಂಟಾಗುವಂತಹದ್ದು, ನಮ್ಮಲ್ಲೂ ಪರಮಾತ್ಮನಲ್ಲೂ ಒಂದು ತಾದಾತ್ಮ್ಯ ಉಂಟಾಗುವಂತಹದ್ದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಳಿಕ ಮುಂದುವರಿಸ್ತಾರೆ, ನಿನಗೆ ಕಾಯಿಲೆ ಬಂತು ಅಂದ್ರೆ ನನ್ನ ಪ್ರಾಣ ಬಹಳವಾಗಿ ವ್ಯಾಕುಲ ಪಡೋದಕ್ಕೆ ಶುರು ಮಾಡುತ್ತೆ. ಹಿಂದಿನ ಸಲ ನೀನು ಕಾಯಿಲೆ ಬಿದ್ದಿದ್ದಾಗ ರಾತ್ರಿಯ ಕೊನೆಯ ಭಾಗದಲ್ಲಿ ನಿನಗಾಗಿ ಅಳತಾ ಭಗವತಿಗೆ ಹೇಳ್ತಾ ಇದ್ದೆ, ತಾಯೇ ಕೇಶವನಿಗೆ ಅಕಸ್ಮಾತ್ ಏನಾದರೂ ಆಗಿಬಿಟ್ರೆ. ಬಳಿಕ ಕಲ್ಕತ್ತಕ್ಕೆ ಹೋದಾಗ ನಾನು ಯಾರೊಟ್ಟಿಗೆ ಮಾತನಾಡಲಿ ಅಂತ. ಕಲ್ಕತ್ತಕ್ಕೆ ಬಂದು ನಿನ್ನ ಆರೋಗ್ಯಕ್ಕಾಗಿ ಭಗವತಿ ಸಿದ್ದೇಶ್ವರಿ ದೇವಿಗೆ ಎಳನೀರು ಸಕ್ಕರೆಯನ್ನು ಅರ್ಪಿಸಿದೆ ಅಂತ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳಿದಾಗ ಕೇಶವಸೇನನ ಮೇಲೆ ಅವರು ಇಟ್ಟಿರುವಂತಹ ಅಕೃತ್ರಿಮ ಪ್ರೀತಿ, ಆತನಿಗಾಗಿ ಅವರು ವ್ಯಾಕುಲ ಪಡೆದುಕೊಂತಹದ್ದು, ಈ ವಿಷಯವಾಗಿ ಎಲ್ಲವನ್ನು ಕೇಳಿ ಭಕ್ತರು ಬಹಳ ಆಶ್ಚರ್ಯಚಕಿತರಾಗಿ ಬಿಟ್ಟಿದ್ದಾರಂತೆ. ಮಾಸ್ಟರ್ ಮಹಾಶಯ ಬರೀತಾನೆ, ಅವ್ಯಾಜ ಪ್ರೇಮ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದರೆ ಈ ಸಲ ಸತ್ಯವಾಗಿ ಹೇಳಬೇಕಾದ್ರೆ ಹಿಂದಿನಷ್ಟು ಮನಸ್ಸು ವ್ಯಾಕುಲ ಪಡಲಿಲ್ಲ, ಎಲ್ಲೋ ಎರಡು ಮೂರು ದಿನ ಸ್ವಲ್ಪ ವ್ಯಾಕುಲ ಪಟ್ಟಿತು ಅಷ್ಟೇನೆ. ಕೇಶವಸೇನಿಗೆ ಇಂತಹ ಭಯಂಕರ ಕಾಯಿಲೆ ಬಂದಿದೆ, ಮರಣಾಂತಿಕ ಕಾಯಿಲೆ ಬಂದಿದೆ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಸಲ ನನಗೆ ಅಷ್ಟು ದುಃಖ ಆಗಲಿಲ್ಲ. ಅವನ ಮುಂದೆ ಹೇಳ್ತಾ ಇದ್ದಾರೆ, ಒಂದು ಎರಡು ಮೂರು ಸಲ ಮನಸ್ಸಿಗೆ ಕಷ್ಟ ಆಯಿತು ನಿಜ, ಆಮೇಲೆ ಎಲ್ಲ ಸುಲಭ ಆಯ್ತು. ಅಂದ್ರೆ ಈಗ ಅವ್ರು ನೋಡಕ್ಕೆ ಬಂದಾಗ ಅಯ್ಯೋ ಈಗ ಆಯ್ತಲ್ಲ, ಈಗ ಆಗಬಾರ್ದಾಗಿತ್ತು ಅಂತ ಹೇಳ್ತಕ್ಕಂಥ ಸಂಕೃತಿಯಿಂದ ಬಂದದ್ದಲ್ಲ ಅವರು. ಯಾತಕ್ಕೆ ಅವ್ರ ಮನಸ್ಸು ಈ ಸತಿ ಇವೆಲ್ಲ ಒದ್ದಾಡಲಿಲ್ಲ? ಇನ್ನು ಮುಂದೆ ಕಲ್ಕತ್ತಕ್ಕೆ ಬಂದಾಗ ಕೇಶವಸೇನ ನೋಡಿ ಮಾತನಾಡೋದು ಬೇಡವೇ ಅವರು? ಆದರೆ ಶ್ರೀರಾಮಕೃಷ್ಣ ಆಗಲೇ ಹೇಳಿದ್ದಾರೆ, ಆನೆ ನುಗ್ಗಿದ ಗುಡಿಸಲು ಆಗಿಬಿಟ್ಟಿದೆ. ಕೇಶವಸೇನನ ಶರೀರ ಆನೆ ನುಗ್ಗಿದ ಗುಡಿಸಲು ಆಗಿಬಿಟ್ಟಿದೆ, ಅದು ಶ್ರೀರಾಮಕೃಷ್ಣಗೆ ತಿಳಿದಿದೆ. ಇನ್ನು ಅವನು ಯಾವ ದೇವರ ಕೃಪೆಯಿಂದಲೂ ಕೂಡ ಶರೀರವನ್ನು ಉಳಿಸಿಕೊಂಡಿರುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅವರ ಮನಸ್ಸು ಶಾಂತವಾಗಿದೆ. ಅವಶ್ಯಂ ಅನುಭೋಕ್ತವ್ಯಂ, ಯಾವುದು ಅನಿವಾರ್ಯವೋ ಅದರ ಕುರಿತಾಗಿ ನಾವು ದುಃಖ ಪಡೋದಕ್ಕೆ ಸಾಧ್ಯವಿಲ್ಲ. ತಸ್ಮಾದ್ ಅಪರಿಹಾರ್ಯೇ ನತ್ವಂ ಶೋಚಿತು ಅರ್ಹತಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾವುದನ್ನು ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ವೋ ಅದರ ಕುರಿತಾಗಿ ನೀನು ದುಃಖಿಸಬಾರದು. ಶ್ರೀರಾಮಕೃಷ್ಣರು ಅವನ ಮುಂದೆಯೇ ಈ ಮಾತನ್ನು ಹೇಳಬೇಕಾದ್ರೆ ಅದನ್ನು ಕೇಳಿಯೂ ಕೂಡ ಕೇಶವ ಚಿಂತಾಕ್ರಾಂತನಾಗದೆ ಸುಮ್ಮನೆ ಇರಬೇಕಾದ್ರೆ ಇದೆಲ್ಲ ಒಂದು ದಿವ್ಯವಾದಂತಹ ತಿಳುವಳಿಕೆಯ ವಾತಾವರಣ ಇದೆ ಅಂತ ನಾವು ಭಾವಿಸಬೇಕು. ದಿವ್ಯವಾದ ತಿಳುವಳಿಕೆ, ಸರಿಯಾದ ತಿಳುವಳಿಕೆ. ಆಗ ಒಬ್ಬರನ್ನ ಇನ್ನೊಬ್ರು ತಪ್ಪು ತಿಳಿಯುವ ಸಂಭವ ಇರೋದಿಲ್ಲ. ಎಲ್ಲಿದ್ರೆ ತಪ್ಪು ತಿಳಿಯುವ ಸಂಭವ ಬರ್ತದೆ? ತಪ್ಪು ತಿಳಿಯೋದಕ್ಕೆ ಇಂಗ್ಲಿಷ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಹೆಸರು. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಹೇಳಿದ್ರೆ ಆ ಒಂದು ವಿಷವಾಯು ಅದನ್ನ ಹೋಗಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಅದರಿಂದ ಉಂಟಾಗತಕ್ಕಂಥ ಅನಾಹುತಗಳು ಭಯಂಕರ. ಇಲ್ಲಿ ಇವರು ಪರಸ್ಪರ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಸರಿಯಾದ ತಿಳುವಳಿಕೆಯಿಂದ ವರ್ತಿಸ್ತಾ ಇದ್ದಾರೆ. ಅದರಿಂದ ಧಾರಾಳವಾಗಿ ಮಾತನಾಡ್ತಾ ಇದ್ದಾರೆ. ಕೇಶವಸೇನ ಕೊಠಡಿಯನ್ನು ಪ್ರವೇಶಿಸಿದ ಆ ಪೂರ್ವ ಬಾಗಿಲಿನ ಹತ್ತಿರಕ್ಕೆ ಕೇಶವಸೇನನ ವೃದ್ಧ ಮಾತೆ ಈಗ ಬಂದಿದ್ದಾಳೆ. ಉಮಾನಾಥ ಪರಮಹಂಸರಿಗೆ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದಾನೆ, ಇಲ್ಲಿ ತಾಯಿ ನಿಮಗೆ ಪ್ರಣಾಮ ಮಾಡ್ತಾ ಇದ್ದಾಳೆ. ತಾಯಿ ಅಂದ್ರೆ ಕೇಶವಚಂದ್ರ ಸೇನನ ತಾಯಿ ಶ್ರೀರಾಮಕೃಷ್ಣ ನಗ್ತಿದ್ದಾರೆ. ಉಮಾನಾಥ ಮತ್ತೆ ಹೇಳ್ತಾ ಇದ್ದಾನೆ, ತಾಯಿ ಕೇಳಿಕೊಳ್ತಾ ಇದ್ದಾಳೆ ತಾವು ಕೇಶವಸೇನನ ರೋಗ ಗುಣ ಹೊಂದುವ ಹಾಗೆ ಆಶೀರ್ವಾದ ಮಾಡಬೇಕು ಅಂತ. ತಾಯಿ ಕೇಳುವಂತ ಪ್ರಾರ್ಥನೆ ಅದು, ತಾಯಿ ಮಾಡುವಂತ ಪ್ರಾರ್ಥನೆ ಅದು. ಆಗ ಶ್ರೀರಾಮಕೃಷ್ಣ ಕೇಶವಸೇನ ತಾಯಿಗೆ ಹೇಳ್ತಾರೆ, ಭಗವತಿ ಆನಂದಮಯಿ ಇದ್ದಾಳಲ್ಲ ಅವಳಿಗೂ ಮೊರೆ ಇಡಿ, ಆಕೆ ದುಃಖವನ್ನು ದೂರ ಮಾಡ್ತಾಳೆ. ನಾವು ಇವತ್ತು ಶ್ರೀರಾಮಕೃಷ್ಣನ ಅವತಾರ ಪುರುಷ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಕ್ಕಂತ ತಿಳಿಯುವ ಸ್ಥಿತಿ ತಿಳಿಯ ಬಂದಿದ್ದೇವೆ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರೆ ಆನಂದಮಯಿಗೆ ಮೊರೆ ಇಡು, ದೇವಿಯನ್ನು ಕೇಳ್ಕೋ, ನನ್ನಂತ ಹೇಳಿ ಪ್ರಯೋಜನ ಇಲ್ಲ ಅಂತ. ಆಕೆ ದುಃಖವನ್ನು ದೂರ ಮಾಡ್ತಾಳೆ ಅಂತ ಎರಡನೇ ವಾಕ್ಯ. ಮೊದಲೇದು ತಾವು ಅದನ್ನು ವಹಿಸಿಕೊಳ್ಳದೆ ಇದ್ದದ್ದು ಜವಾಬ್ದಾರಿಯನ್ನ, ಎರಡನೇದು ಅವಳು ದುಃಖವನ್ನು ದೂರ ಮಾಡ್ತಾಳೆ ಅಂತ. ಜಗನ್ಮಾತೆ ನಿನ್ನ ಮಗನನ್ನು ಬದುಕಿಸಿಕೊಡ್ತಾಳೆ ಎನ್ನುವ ವಾಕ್ಯ ಅವರ ಬಾಯಿಂದ ಬರಲಿಲ್ಲ. ಅವಳು ಬದುಕಿಸಿಕೊಡ್ತಾಳೆ ಅಂತ ಹೇಳ್ಬಹುದಾಗಿತ್ತಲ್ಲ, ಅಷ್ಟನ್ನು ಹೇಳಿಲ್ಲ ಅವರು. ಅಷ್ಟೇ ಅಲ್ಲ, ನಿನ್ನ ದುಃಖವನ್ನು ದೂರ ಮಾಡ್ತಾಳೆ. ಇದು ಬಹಳ ಸ್ವಾರಸ್ಯಕರವಾದಂತಹ ಮಾತು. ದುಃಖ ಬರುವುದು ಸಹಜ, ಕಷ್ಟಗಳು ಬರುವುದು ಸಹಜ, ಸಹಿಸಿಕೊಳ್ಳುವ ಶಕ್ತಿ ಇತ್ತು ಅಂತಂದ್ರೆ ಅದು ಪರಮಾತ್ಮನ ಕೃಪೆ. ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಯಾರಿಗೆ ಪರಮಾತ್ಮನ ಕೃಪೆ ಆಗಿರುತ್ತೋ ಅವನ ಜೀವನದಲ್ಲಿ ಮುಂದೆ ಬರಬಹುದಾದಂತಹ ಕಷ್ಟಗಳೆಲ್ಲ ಯಾವ ರೀತಿಯಲ್ಲಿ ಬರುತ್ತವೆ ಅಂತ ಹೇಳಿದ್ರೆ, ಸೇತುವೆಯ ಕೆಳಗಡೆ ನೀರು ಹರಿದಂತೆ. ಸೇತುವೆ ಮೇಲೆ ಇವನು ಇರ್ತಾನೆ, ಭಯಂಕರವಾದ ಪ್ರವಾಹ ಕೆಳಗಡೆ ಹರಿತಾ ಇರುತ್ತೆ, ಅದನ್ನು ನೋಡ್ತಾ ಇದ್ರೆ ಬಿದ್ದು ಹೋಗ್ತೀವಿ ಅನ್ನೋ ಹಾಗೆ ಭಾವನೆ ಬರುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಅವನಿರ್ತಾನೆ. ಆದರೆ ಆ ಪ್ರವಾಹದಿಂದ ಕಿಂಚಿತ್ತು ಅವನಿಗೆ ತೊಂದರೆ ಆಗೋದಿಲ್ಲ. ಹಾಗೆ ಕಷ್ಟ ಸಂಕಟಗಳ ಕೋಟಲಿಗಳೇ ಅವನನ್ನು ತುಂಬ ಮುತ್ತಿಕೊಂಡಿದ್ರೂ ಕೂಡ ಅವನಿಗೆ ಸಹನ ಶಕ್ತಿಯನ್ನು ಪರಮಾತ್ಮ ಒಳಗಡೆಯಿಂದ ಒದಗಿಸಿಕೊಟ್ಟ ಅಂತ ಹೇಳಿದ್ರೆ ಅವನಿಗೆ ಕಷ್ಟ ಆಗೋದಿಲ್ಲ. ಕಷ್ಟ ಪಡ್ತಿರ್ತಕ್ಕಂಥ ಅವನು ಅವನು ನಗ್ತಾ ಇರ್ತಾನೆ, ಬಾಕಿ ಉಳಿದವರೆಲ್ಲ ಕಷ್ಟ ಪಡ್ತಾ ಇರ್ತಾರೆ, ಅಯ್ಯೋ ಎಷ್ಟು ಕಷ್ಟಪ್ಪ ಅವನಿಗೆ ಅಂತ. ದುಃಖವನ್ನು ದೂರ ಮಾಡ್ತಾಳೆ, ಕಷ್ಟವನ್ನು ಹೋಗಲಾಡಿಸಬೇಕು ಅಂತನೋ ಮಾತನ್ನ ಹೇಳಿಲ್ಲ. ಕಷ್ಟ ಅಂತ ಇರತಕ್ಕಂಥದ್ದು ಅನಿವಾರ್ಯ. ಈ ಜಗತ್ತಿನಲ್ಲಿ ಶರೀರಧಾರಿಗಳಾದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕವಾದ ಶಾರೀರಿಕವಾದ ಕಷ್ಟಗಳು ಅನಿವಾರ್ಯ. ಇವರು ಅವ್ರನ್ನ ಅನ್ನೋದು, ಅವರು ಇವ್ರನ್ನ ಅನ್ನೋದು ಅಂದಾಗ ಇವನಿಗೆ ದುಃಖ ಉಂಟಾಗುವಂತಹದ್ದು ಮಾನಸಿಕ ಯಾತನೆ. ಅದು ಶಾರೀರಿಕ ಯಾತನೆಗಿಂತಲೂ ಭಯಂಕರವಾದದ್ದು. ಎಷ್ಟೋ ಜನರಿಗೆ ಹುಚ್ಚೆ ಹಿಡಿದುಬಿಟ್ಟಿರುತ್ತದೆ, ಆ ಹುಚ್ಚಿನಲ್ಲಿ ಅವ್ರನ್ನ ಬೈತಾ ಇರ್ತಾರೆ. ಯಾರು ಯಾರು ಬೈದಾರು ಅಲ್ಲಿ ನ್ಯಾಯವಾದಿ ತಿಳಿದಾಗ ಬೈದ ಸಾಧ್ಯವಾಗಲಿಲ್ಲ, ಅದರಿಂದ ಹುಚ್ಚ ಹಿಡಿದು ಬೈತಾ ಇರ್ತಾರೆ, ಪ್ರತಿಕ್ರಿಯೆ ತೋರಿಸೋದು. ಮಾನಸಿಕ ಯಾತನೆ, ಶಾರೀರಿಕ ಯಾತನೆ ಇವುಗಳೆಲ್ಲ ಅನಿವಾರ್ಯ, ಅದನ್ನು ಸಹಿಸಿಕೊಳ್ಬೇಕು ಅಂತನ್ನುವ ಭಾವನೆ ಒಮ್ಮೆಲೆ ಬರುವುದಿಲ್ಲ. ಅದು ಭಗವಂತನ ಶಕ್ತಿಯಿಂದ ಬರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಆನಂದಮಯಿಗೆ ಮೊರೆ ಇಡಿ, ಅವಳು ದುಃಖವನ್ನು ದೂರ ಮಾಡ್ತಾಳೆ ಅಂತ. ಬಳಿಕ ಕೇಶವ ಸೇನಿಗೆ ಹೇಳ್ತಾರೆ, ನೋಡು ಮನೆಯ ಅಂತಃಪುರದಲ್ಲಿ ಬಹಳ ಕಾಲ ಕಳೆಯಬೇಡ, ಹೆಂಗಸರ ಮಧ್ಯೆ ಇದ್ರೆ ಇನ್ನೂ ಆಳಕ್ಕೆ ಮುಳುಗಿ ಹೋಗಿಬಿಡ್ತೀಯೇ. ಭಗವತ್ ಸಂಬಂಧವಾಗಿಯೇ ಮಾತುಕತೆ ನಿನ್ನ ಕಿವಿಗೆ ಬೀಳೋದಾದ್ರೆ ನೀನು ಉತ್ತಮಗೊಳ್ತೀಯ. ಕೇಶವಸೇನಿಗೆ ಆಗ 8ನೇ ಮಗು. ಕೇಶವಸೇನ ಆಗ ಮೂಳೆ ಚಕ್ರದ ಅವಸ್ಥೆಗೆ ಬಂದಿದ್ದಾನೆ. ಅವನಿಗೆ ಅಂತಃಪುರದಲ್ಲಿ ಇದ್ರೆ ಅಲ್ಲಿರ್ತಕ್ಕಂತಹ ಮಹಿಳೆಯರಿಂದ ಏನ್ ತೊಂದರೆ ಆಗುತ್ತೆ? ಯಾವ ಹೆಣ್ಣನ್ನು ನೋಡಿದ್ರೆ ತಾನೇ ಇವನಿಗೇನ್ ತೊಂದರೆ ಆಗುತ್ತೆ? ಆದರೂ ಕೂಡ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಆದರೆ ಶರೀರ ಎಷ್ಟೇ ದುರ್ಬಲವಾದರೂ ಕೂಡ ಮನಸ್ಸಿನ ಒಳಗಡೆ ಇರತಕ್ಕಂತಹ ಶಕ್ತಿ ಅದು ಜೋರಾಗೇ ಇರುತ್ತದೆ. ಸಹವಾಸ ದೋಷ ಸಂಗ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಅಂತ ಶ್ರೀಕೃಷ್ಣ ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾನೆ ಆ ಸ್ಥಿತಪ್ರಜ್ಞ ದರ್ಶನದಲ್ಲಿ. ಸಂಗ ಜೊತೆಯಲ್ಲಿರೋದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಎಂಥ ಕಾಮ ಗಂಧ ಹೀನನಿಗೂ ಕೂಡ ಸುಂದರಿಯರನ್ನು ನೋಡಿದಾಗ ನೋಡುತ್ತಲೇ ಇದ್ದಾಗ ಬಹಳ ಹೊತ್ತು ನೋಡಿದಾಗ ಒಮ್ಮೆ ಮನಸ್ಸಿನಲ್ಲಿ ಅದೊಂದು ಭಾವ ಜಾಗೃತವಾಗುವ ಸಂದರ್ಭ ಇರುತ್ತೆ ಅಂತ. ಹಾಗಿರುವಾಗ ಇವನು ಅಂತಃಪುರದಲ್ಲೇ ಇತ್ತು ಅಂತ ಹೇಳಿದ್ರೆ ಹೆಂಡತಿ ಶಾರೀರಿಕವಾದ ಯಾವ್ದಾವುದೋ ಲಕ್ಷಣಗಳೆಲ್ಲ ಶ್ರೀರಾಮಕೃಷ್ಣಗೆ ಗೊತ್ತಾಗಿರುತ್ತೆ. ಅಂತಹ ಶರೀರದಿಂದ ಅವನು ಆ ಒಂದು ಸಂಪರ್ಕವನ್ನು ಮಾಡಿದಾಗ ಬಹಳ ಬೇಗ ಆ ಶರೀರ ಜರ್ಜರಿತವಾಗಿ ಹೋಗ್ಬಿಡುತ್ತೆ ಅಂತ ಅವರು ದಿವ್ಯ ದೃಷ್ಟಿಯಿಂದ ಕಂಡುಕೊಂಡು ಆ ಮಾತು ಹೇಳ್ತಾರೆ. ಆದರೆ ಮನುಷ್ಯ ಶರೀರ, ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈವನಿಗೆ ಹೇಳ್ತಾ ಇದ್ದಾರೆ ಭಗವದ್ ವಿಚಾರವಾಗಿಯೇ ಮಾತುಕತೆ ಕಿವಿಗೆ ಬೀಳೋದಾದ್ರೆ ನೀನು ಉತ್ತಮಗೊಳ್ತೀಯ. ಇದು ಬಹಳ ಬಹಳ ಸತ್ಯವಾದ ಮಾತು. ಭಗವದ್ ವಿಚಾರ ಅಂತ ಹೇಳ್ತಕ್ಕಂಥದ್ದು ಬಗೆ ಬಗೆಯಾಗಿ ನಮ್ಮ ಕಿವಿಯೊಳಗೆ ಬೀಳ್ತಾ ಇರಬೇಕು. ಈ ಮಾತನ್ನು ಎಷ್ಟು ಸತ್ಯ ಹೇಳಿದ್ರು ಸಾಲದು. ಭಜನೆ, ಪಾರಾಯಣ, ಪೂಜೆ, ನಾಮಜಪ, ನಾಮ ಸಂಕೀರ್ತನೆ, ಹೀಗೆ ಬಗೆ ಬಗೆಯಾಗಿ ಭಗವದ್ ವಿಚಾರಗಳೇ ನಮ್ಮ ಮನಸ್ಸಿಗೆ ಬೀಳುವಂತಿದ್ರೆ ಆರೋಗ್ಯಶಾಲಿಗಳಾದಂತಹ ವ್ಯಕ್ತಿಗಳೇ ಇನ್ನಷ್ಟು ಆರೋಗ್ಯಶಾಲಿಗಳಾಗುತ್ತಾರೆ. ಅವರ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ಭಗವಂತನ ಕಳೆ ತಾನೇ ತಾನಾಗಿ ಜಾಗೃತವಾಗುವುದನ್ನು ಕಾಣಬಹುದು. ನಾವು ಇಲ್ಲಿ ಯಾವಾಗಲೂ ಆಶ್ರಮದಲ್ಲಿ ನೋಡ್ತಾ ಇರ್ತೇವೆ, ಹೊಸದಾಗಿ ಬಂದಂತಹ ಬ್ರಹ್ಮಚಾರಿಗಳನ್ನ ಕೆಲಸ ಪೂಜೆಗೆ ಹಾಕ್ತೇವೆ ಅಥವಾ ಕೆಲಸವನ್ನು ಬದಲಾಯಿಸ್ತಾ ಇರ್ತೇವೆ. ಪೂಜೆಗೆ ಹಾಕಿ ಒಂದು ಸುಮಾರು ಒಂದು 5-6 ತಿಂಗಳು ಅವನು ಪೂಜೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಮೆಲ್ಲನೆ ಆ ಬ್ರಹ್ಮಚಾರಿಯ ಮುಖದಲ್ಲಿ ಒಂದು ಬಗೆಯ ಕಳೆ ಬರೋದು ಶುರುವಾಗುತ್ತೆ. ಆಮೇಲೆ ಹಾಗೇ ಅದು ಬೆಳೀತಾ ಇರುತ್ತೆ. ಆಮೇಲೆ ನಮ್ಮ ಕೆಲಸವನ್ನು ಬದಲಾಯಿಸುವಂತಹ ಕ್ರಮ, ಎಲ್ಲ ಬಗೆಯ ಅನುಭವಗಳು ಆಗಬೇಕು ಅಂತ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಕೆಲಸವನ್ನು ಬದಲಾಯಿಸುವಂತಹ ಸಂದರ್ಭ ಬರುತ್ತೆ. ಅವ್ರನ್ನಾಗ ತೋಟಕ್ಕೆ ಆಗುವಂತಹ ಸಂದರ್ಭ ಬಂದ್ಬಿಡುತ್ತೆ. ತೋಟದಲ್ಲಿ ಆ ಕೂಲಿಗಳೊಂದಿಗೆ ಓಡಾಡಿಕೊಂಡು ಅವರಿಗೆಲ್ಲ ಬುದ್ಧಿ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸಬೇಕು. ಮೆಲ್ಲನೆ ಈ ಕಳೆಯೆಲ್ಲ ಹೋಗಿ ಕೊಳೆ ಸೇರ್ಕೊಂಡು ಬಿಡುತ್ತೆ. ಆದ್ರೆ ಆ ಕೆಲಸವನ್ನು ಕೂಡ ಪೂಜಾ ಮನೋಭಾವದಿಂದ ಮಾಡಿಕೊಂಡು ಬರುವಂತಹ ಒಂದು ಸಾಧನೆಯನ್ನು ಮಾಡಿದಾಗ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅವನ ಮುಖದಲ್ಲಿ ದೈವೀ ಕಳೆ ಬರೆಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ಪೂಜೆ ಆಗಬೇಕು. ಕರ್ಮಗಳೆಲ್ಲವೂ ಪೂಜೆ ಆಗುವುದು ಹೇಗೆ? ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ನೆನಪಿಟ್ಟುಕೊಳ್ಬೇಕಿದೆ ನಾವು. ಆದರೆ ಎಷ್ಟೋ ಜನ ಪೂಜಾರಿಗಳಾಗಿದ್ದುಕೊಂಡು ಕೂಡ ಪೂಜೆಗೆ ಅರಿಯಾದವರು ಉಂಟು. ಎಷ್ಟು ದೇವಸ್ಥಾನಗಳಲ್ಲಿ ಎಂಥ ಘಟಾನುಘಟಿ ದೇವರುಗಳನ್ನ ಪೂಜೆ ಮಾಡ್ತಾ ಇಲ್ಲ ಪೂಜಾರಿಗಳು. ಅವರ ಮುಖದಲ್ಲಿ ಎಲ್ಲಿದೆ ಆ ಬ್ರಹ್ಮ ವರ್ಚಸ್ಸು? ಅವರ ಮುಖದಲ್ಲಿ ಎಲ್ಲಿದೆ ಆ ದೈವೀ ಕಳೆ? ಯಾತಕ್ಕಿಲ್ಲ? ಅವ್ರ ಪೂಜೆಗೆ ಅರಿಗಳು. ಅರ್ಚೋದು ಒಂದೇ, ಅರ್ಚಕರು ಅಂತ ಅವರಿಗೆ ಹೆಸರು. ಗಟ್ಟಿಯಾಗಿ ಅರ್ಚ್ತಾ ಇರೋದ್ರಿಂದ ಈ ತರಹದ ವ್ಯಾಖ್ಯಾನ. ಅದಕ್ಕೆ ನಿಜವಾಗಿಯೂ ಅರ್ಚನೆ ಮಾಡಿದ್ರೆ ಅವರು ನಿಜವಾದ ಅರ್ಥದಲ್ಲಿ ಅರ್ಚಕರಾಗ್ತಾ ಇದ್ರು. ಅಷ್ಟೇ ಅಲ್ಲ, ಜನರಿಂದ ಅರ್ಚಿತರಾಗ್ತಿದ್ರು. ಅವ್ರನ್ನೇ ಜನ ಅರ್ಚನೆ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಶ್ರೀರಾಮಕೃಷ್ಣರು ಕೂಡ ಅರ್ಚಕರಾಗಿಯೇ ಆ ಕಾಳಿ ಗುಡಿಯೊಳಗೆ ಪ್ರವೇಶ ಮಾಡಿದ್ದು. ವಾಪಸ್ ಬರುವ ವೇಳೆಗೆ ಅರ್ಚಿತರಾಗಿದ್ದರು. ಇಡೀ ಲೋಕವೇ ಅವರನ್ನ ಅರ್ಚಿಸ್ತಾ ಇತ್ತು. ಆದ್ರಿಂದ ನಾವು ಯಾರೊಂದಿಗೆ ಇರಲಿ, ಯಾವ ಕೆಲಸವನ್ನೇ ಮಾಡಲಿ, ಎಲ್ಲೇ ಓಡಾಡ್ತಾ ಇರಲಿ, ಈ ಭಗವದ್ ಭಾವನೆಯನ್ನ ಹೆಚ್ಚಿಸಿಕೊಳ್ಬೇಕು. ಭಗವದ್ ವಿಚಾರವನ್ನ ಕಿವಿಯೊಳ ತುಂಬಿಸಿಕೊಳ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಜನ್ಮ ಜನ್ಮಾಂತರಗಳಿಂದ ಈ ಕಾಮಕಾಂಚನಗಳ ಮಾತುಗಳನ್ನೇ ಆಡಿಕೊಂಡು ಬಂದಿದ್ದೇವೆ, ಈ ಕಾಮಕಾಂಚನಗಳ ವ್ಯವಹಾರದಲ್ಲೇ ಒಡನಾಡಿದ್ದೇವೆ, ಕಾಮಕಾಂಚನ ಪರವಾದಂತಹ ವ್ಯಕ್ತಿಗಳನ್ನೇ ಜೀವನ ನಡೆಸಿದ್ದೇವೆ. ಅದರಿಂದ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಅಂತಿರ್ತಕ್ಕಂಥದ್ದು ಈ ಮನಸ್ಸಲ್ಲಿ ತುಂಬಿಕೊಂಡಿದೆ, ಕೊಳೆಗಳ ರಾಶಿ. ಆದ್ರಿಂದ ಮುಖ ಅಂತ ಹೇಳ್ತಕ್ಕಂಥದ್ದು ಮುಖದ ಎಲ್ಲ ಮುಖದ ವಾತಾವರಣ ಅಂತ ಹೇಳ್ತಕ್ಕಂಥದ್ದು ಚಿರಾಪುಂಜಿ. ಚಿರಾಪುಂಜಿ ಅಂತಂದ್ರೆ 12 ತಿಂಗಳು ಮೋಡ ಕವಿದ್ಕೊಂಡಿರುತ್ತಂತಲ್ಲಿ ಮಳೆ ಮಳೆ ಮಳೆ 12 ತಿಂಗಳು ಮಳೆ ಅಂತ ಅಲ್ಲಿ ಮೋಡ ಕವಿದ್ಕೊಂಡಿರತಕ್ಕಂತಹ ಮುಖ. ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಭಗವದ್ ವಿಚಾರ ಇಲ್ಲ, ಎಲ್ಲ ಲೌಕಿಕ ವಿಚಾರಗಳು. ಶ್ರೀರಾಮಕೃಷ್ಣರ ವಚನ ವೇದ ಅಂತ ಹೇಳ್ತಕ್ಕಂಥ ಈ ಪುಸ್ತಕ, 2 ಪುಸ್ತಕಗಳಿವೆ. ಎಷ್ಟೊಂದು ವಿಚಾರಗಳನ್ನು ಹೇಳ್ತಾರೆ, ಎಷ್ಟೊಂದು ವಿಚಾರಗಳನ್ನ ಹೇಳ್ತಾರೆ. ಆ ಭಗವಂತನ ಕುರಿತಾಗಿಯೇ ಭಾವಿಸಿ, ಕಂಡದ್ದೆಲ್ಲ ಭಗವನ್ಮಯ, ನೋಡಿದ್ದೆಲ್ಲ ಭಗವನ್ಮಯ, ಮಾಡಿದ್ದೆಲ್ಲ ಭಗವನ್ಮಯ, ಮಾತಾಡಿದ್ದೆಲ್ಲ ಭಗವನ್ಮಯ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಮಾತು, ನಾವು ಯಾವುದನ್ನು ತಿಂತೇವೋ ನಮ್ಮ ತೇಗಿನಲ್ಲಿ ಅದರದ್ದೇ ವಾಸನೆ ಬರುತ್ತೆ ಅಂತ. ಈರುಳ್ಳಿ ಬೆಳ್ಳುಳ್ಳಿ ತಿಂದುಕೊಂಡು ಬಂದಿದ್ರೆ ಒಮ್ಮೆ ತೇಗಿದ್ರೆ ಸಾಕು ಅದೇ ವಾಸನೆ. ಅದೇ ಎಳನೀರು ಕುಡಿದಿದ್ರೆ ಒಮ್ಮೆ ತೇಗಿದ್ರೆ ಸಾಕು ಆ ಎಳನೀರಿನ ಮಧುರವಾದ ವಾಸನೆ. ಆದ್ರಿಂದ ನಾವು ಭಗವದ್ ವಿಚಾರವನ್ನು ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ ನಮ್ಮ ಮಾತಿನಿಂದಲೂ ಕೂಡ ಭಗವದ್ ವಿಚಾರಗಳೇ ಬರ್ತಾ ಇರುತ್ತವೆ. ನಮ್ಮ ವಿವೇಕಾನಂದ ಯುವಕ ಸಂಘದವರಿಗೆಲ್ಲ ಹಿಂದೆ ಬಹಳ ಹೇಳಿದ್ದುಂಟು, ವಿವೇಕಾನಂದರ ಬಗ್ಗೆ, ವಿವೇಕಾನಂದರ ಹೆಸರಿನಲ್ಲಿ ಸ್ಥಾಪನೆ ಆದಂತಹ ಈ ಬಾಲಕ ಸಂಘದಲ್ಲಿ ನೀವು ಇದ್ದು ಕೂಡ ವಿವೇಕಾನಂದರ ಬಗ್ಗೆ ನೀವು ಎಷ್ಟೊಂದು ತಿಳಿದುಕೊಂಡಿದ್ದೀರಿ, ನೀವು ಎಷ್ಟೊಂದು ತಿಳ್ಕೊಂಡಿರಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಅವರೊಂದಿಗೆ ಸೇರಿದ್ರೆ ಇವರೊಂದಿಗೆ ಸೇರಿದ್ರೆ ಆ ಕೆಲಸವನ್ನು ಮಾಡ್ತಿರುವಾಗ ಈ ಕೆಲಸ ಮಾಡ್ತಿರುವಾಗ ವಿವೇಕಾನಂದರು ಹೀಗೆ ಹೇಳಿದ್ರು, ವಿವೇಕಾನಂದರಲ್ಲಿ ಹಾಗೆ ಮಾಡಿದ್ರು, ವಿವೇಕಾನಂದರಲ್ಲಿ ಹೀಗೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ಮಾತುಗಳು ಬರಬೇಕಾಗಿತ್ತು. ಜೀವನದ ಪ್ರತಿಯೊಂದು ಘಟನೆಗೂ ಕೂಡ ಶ್ರೀರಾಮಕೃಷ್ಣ, ಶ್ರೀ ವಿವೇಕಾನಂದ, ಶ್ರೀ ಮಾತೆ ಶಾರದಾ ದೇವಿಯವರ ಮಾತುಗಳು, ಅವರ ಜೀವನದ ನಡವಳಿಕೆಗಳು, ಇವುಗಳನ್ನೆಲ್ಲ ಅನ್ವಯಿಸಿಕೊಂಡು ಮಾತನಾಡೋದಕ್ಕೆ ಬೇಕಾದಷ್ಟು ಘಟನೆಗಳೆಲ್ಲ ಇವೆ, ಪರಮಾದ್ಭುತವಾದಂತಹ ಘಟನೆಗಳೆಲ್ಲ ಇವೆ. ಅವುಗಳೆಲ್ಲ ಬರಬೇಕು, ಅವುಗಳನ್ನ ನಾವು ತುಂಬಿಕೊಂಡಿದ್ರೆ ತಾನೆ, ಅವುಗಳೆಲ್ಲ ನೆನಪಲ್ಲಿ ಇದ್ರೆ ತಾನೆ ವಾಪಸ್ ಬರೋದು. ಇನ್ನೊಬ್ರಿಗೆ ಹೇಳುವ ವಿಚಾರ ಇರಲಿ, ನಮಗೇನಾದರೂ ಒಳಗಡೆ ಸಂಕಟ ಒಳಗಡೆದಕ್ಕೆ ಕುಟ್ಕೊಂಡು ಬಂತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಯಾವುದೋ ಒಂದು ಮಾತು ನೆನಪಾಗಿ ತಕ್ಷಣ ಅಲ್ಲಿಗೆ ಸಮಾಧಾನವನ್ನು ತಂದುಕೊಳ್ಬಹುದು. ಶ್ರೀಮಾತೆ ಶಾರದಾದೇವಿಯವರ ಜೀವನದ ಯಾವುದೋ ಒಂದು ಘಟನೆ ನೆನಪಾಗಿ ತಕ್ಷಣ ಅಲ್ಲಿ ಸಮಾಧಾನವನ್ನು ತಂದುಕೊಳ್ಬಹುದು. ಆ ಒಂದು ಮಾತು ಹೇಳ್ತಾರೆ ಎಷ್ಟು ಅದ್ಭುತವಾದದ್ದು, ನಮ್ಮ ರಾಮಕೃಷ್ಣ ಮಠ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದಾಗಿ ಬೆಳೀತಾ ಇದ್ದಂತಹ ಸಂದರ್ಭ, ಬಹಳ ಜನ ಸನ್ಯಾಸಿಗಳು ಸಾಧುಗಳು ಎಲ್ಲ ಬೇರೆ ಬೇರೆ ಮನೆಗಳಿಂದ ಬಂದಂತಹ ಸಾಧು ಬ್ರಹ್ಮಚಾರಿಗಳು, ಅಂದಮೇಲೆ ಅವರ ಸಂಸ್ಕಾರಗಳು ಕೂಡ ಬೇರೆ ಬೇರೆ ಆಗಿರುತ್ತವೆ ಅಂತ ಹೇಳಬೇಕಾಗಿ ಇಲ್ಲ. ಇನ್ನೇನು ಅವರೇನು ರಾಮಕೃಷ್ಣಾಷ್ಟಮಿ ಸೇರಿದ ತಕ್ಷಣ ಅವರಿಗೆ ಸಾಕ್ಷಾತ್ಕಾರ ಏನೂ ಆಗಿರೋದಿಲ್ಲ. ಅಂದಮೇಲೆ ಅವರಲ್ಲಿ ಆ ಮನುಷ್ಯ ಗುಣ ಅಂತ ಹೇಳ್ತಕ್ಕಂಥದ್ದು ಅಥವಾ ಪಾಶವೀ ಗುಣ ಅಂತ ಹೇಳ್ತಕ್ಕಂಥದ್ದು ಅಷ್ಟೋ ಇಷ್ಟೋ ಇದ್ದೇ ಇರುತ್ತೆ. ಆದ್ರಿಂದ ಒಂದಷ್ಟು ತಾಕಲಾಟಗಳು ಇದ್ದೇ ಇರುತ್ತವೆ. ಅಂತಹ ತಾಕಲಾಟಗಳೆಲ್ಲ ನಡೆದ ಸಂದರ್ಭದಲ್ಲಿ ಕೆಲವರು ಅದನ್ನು ಸಹಿಸಲಾರದೆ ಅವರು ಹೀಗೆ ಮಾಡಿದ್ರು, ಅವರು ಸನ್ಯಾಸಿಗಳಾಗಿ ಹೀಗೆ ಮಾಡಬಹುದೇ, ಅವರು ಬ್ರಹ್ಮಚಾರಿಗಳಾಗಿ ಹೀಗೆ ಮಾಡಬಹುದೇ ಅಂತ ಶ್ರೀಮಾತೆ ಅವರ ಬಳಿಗೆ ಹೋಗಿ ದೂರು, ಅಮ್ಮ ಅವ್ರು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ನಾವು ಹೇಗೆ ಸಹಿಸಿಕೊಳ್ಳೋದು ಅಂತ. ಆಗ ಒಂದು ಮಾತು ಹೇಳ್ತಾರೆ ಶ್ರೀ ಮಾತೆಯವರು, ಈ ರಾಮಕೃಷ್ಣ ಮಹಾಸಂಘದಲ್ಲಿ ಸೇರಿಕೊಂಡು ಕೊನೆಯವರೆಗೂ ಸಹಿಸಿಕೊಂಡು ಒಂದು ಶಾಂತವಾದ ಬದುಕನ್ನು ಬಾಳುವುದೇ ಒಂದು ಮಹಾ ತಪಸ್ಸು. ಇದಕ್ಕಿಂತ ತಪಸ್ಸಿನ್ಯಾವುದು ಬೇಕಿಲ್ಲ. ನಮ್ಮೊಂದಿಗೆ ಒಡನಾಡ್ತಕ್ಕಂತಹ ವ್ಯಕ್ತಿಗಳೆಲ್ಲರೊಂದಿಗೂ ಕೂಡ ಸಹನೆಯಿಂದ ಬದುಕುವಂತಹದ್ದಿದೆಯಲ್ಲ ದೊಡ್ಡ ತಪಸ್ಸು. ಮನೆಯೊಳಗೆ ಶಾಂತಿ ಇಲ್ಲ ಅಂತ ವನಕ್ಕೆ ಓಡಿದ್ರೆ ಆ ವನಕ್ಕೆ ಇವನ ಶರೀರ ಓಡಿಯಿತು, ಮನಸ್ಸು ಅದು ಕೂಡ ಓಡಿಕೊಂಡು ಬರುತ್ತೆ. ಆ ಮನಸ್ಸಿನಲ್ಲಿ ಎಲ್ಲ ಬಗೆಯ ಜಗಳಕ್ಕೆ ಬೇಕಾದಂತಹ ಬೀಜಗಳು ಅಲ್ಲಿರುತ್ತವೆ. ಸಾಮಾನ್ಯವಾಗಿ ಏನಾದ್ರು ಒಂದು ಗಲಾಟೆ ಆಯಿತು ಅಂತ ಹೇಳಿದ್ರೆ 50 ಅಂಶಗಳು ಕಾರಣ ಇವನದ್ದಾದ್ರೆ 50 ಅಂಶ ಕಾರಣ ಅವನದ್ದು, ಎಲ್ಲ 50-50. ಆದರೆ ಕಾಡಿನೊಳಗೆ ಹೋದರೂ ಕೂಡ ಅವನು ಶಾಂತಿಯನ್ನು ಅನುಭವಿಸ್ತಾರೆ, ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಪ್ರಾಣಿಗಳೊಂದಿಗೆ ಗುದ್ದಾಡ್ತಾ ಇರ್ತಾನೆ. ಆ ಗುದ್ದಾಡ್ತಕ್ಕಂತಹ ಮನೋಭಾವ ಇವನಲ್ಲೇ ಇರೋದ್ರಿಂದ ಎಲ್ಲಿಗೆ ಹೋದರೂ ಕೂಡ ಅವನು ಶಾಂತಿಯನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಶಾಂತಿಯನ್ನು ಪಡೆಯುವಂತಿದ್ರೆ ಇಲ್ಲೇ ಪಡೆಯಬಹುದು, ಪಡೆಯುವ ಒಂದು ಮಾನಸಿಕ ಸ್ಥಿತಿ ಅವನಲ್ಲಿ ಇಲ್ಲದೆ ಇತ್ತು ಅಂತಂದ್ರೆ ಅವನು ಎಲ್ಲಿ ಹೋದರೂ ಕೂಡ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿವರೆಗೆ ನಾನು ಹೇಳಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.